ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9444844951 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಆಕಾಶವಾಣಿ ಎಲ್ಲ ಕೇಳುಗರಿಗೂ, ಶಿವಕುಮಾರ್ BS ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ಣ ಬಗ್ಗೆ ಜಲ ನಿಗಮ ನಿಯಮಿತ, ಆಕಾಶವಾಣಿ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಕೃಷ್ಣಾ ಕೊಳದಲ್ಲಿ ಮಳೆ ಮುಂಗಾರು ಜಾಗೃತವಾಗಿದ್ದು, ಸೊ ನದಿ ನೀರಿನ ಮಟ್ಟ ರೈಸ್ ಆಗ್ತಾ ಇದೆ. ಕೃಷ್ಣಾ ಕೊಳದಲ್ಲಿರ್ತಕ್ಕಂಥ ಆಲ್ಮಟ್ಟಿ ಡ್ಯಾಮ್ ಮತ್ತು ನಾರಾಯಣಪುರದಲ್ಲಿ ಸ್ಟೋರೇಜಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನೀರನ್ನ ಮಳೆ ನೋಡಿಕೊಂಡು ಡಿಸ್ಚಾರ್ಜಸ್ ಮಾಡೋದ್ರಿಂದ ಕೃಷ್ಣಾ ಕೊಳದಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಇರ್ತಕ್ಕಂಥ ಜನಗಳು ಮೇಘಡೆ ಇದಕ್ಕೆ ಶಿಫ್ಟ್ ಆಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು ಅಂತ ಸವಿನಯ ಪ್ರಾರ್ಥನೆ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕೋಳಿ ಮತ್ತು ಆಡು ಸಾಕಾಣಿಕೆ ಬೇಸಾಯದಲ್ಲಿನ ಅನುಭವ ಕುರಿತು ಕೋಲಾರದ ಈರಪ್ಪ ನಂದಪ್ಪ ಬಾಲಗೊಂಡ ಅವರೊಂದಿಗೆ ಮಾತುಕತೆ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಕೋಲಾರ ಪಟ್ಟಣದ ಯುವ ಕೃಷಿಕರಾಗಿರುವಂತಹ ಈರಪ್ಪ ನಂದಪ್ಪ ಬಾಲ್ಗೊಂಡವರು ನಮ್ಮ ಜೊತೆಗಿದ್ದಾರೆ. ಅವರು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಿದಂಥವರು. ಅವರ ಅನುಭವಗಳು, ಯಾರ್ಯಾರು ಈ ಕ್ಷೇತ್ರದೊಳಗೆ ಆಸಕ್ತರಿದ್ದೀರಿ ಅವರಿಗೆ ಒಳ್ಳೆ ಪ್ರೇರಣೆ ನೀಡಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ವಿಶೇಷವಾಗಿ ಇಂಥ ಒಂದು ಉದ್ಯಮಗಳನ್ನ ಕಸಬುಗಳನ್ನ ಮಾಡಬೇಕಾದ್ರೆ ಕೆಲವೊಂದು ಎಚ್ಚರಿಕೆಗಳನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ. ಯಾವ ರೀತಿ ಒಂದು ಉದ್ಯಮದೊಳಗೆ ನಾವು ಬಂಡವಾಳ ಹಾಕಬೇಕು ಅಥವಾ ಹಾಕಬಾರದು ಅನ್ನುವಂತಹ ವಿಚಾರಗಳನ್ನು ಕೂಲಂಕುಷವಾಗಿ ಗಮನಿಸಿ ನಾವು ಮುಂದುವರಿಬೇಕಾಗ್ತದೆ. ಅಂತಹ ಎಚ್ಚರಿಕೆಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೇಳಬಹುದಾಗಿದೆ. ಈರಪ್ಪ ನಂದಪ್ಪ ಅವರ ಅನುಭವಗಳನ್ನು ನಾವು ನೀವು ಕೂಡ ಕೇಳೋಣ. ನಮಸ್ಕಾರ ಈರಪ್ಪ ಅವರೇ. ನಮಸ್ಕಾರ ಸರ್. ತಾವು ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಈಗ ಮಾಡ್ತಾ ಇದ್ದೀರಿ, ಆದರೂ ಕೆಲವು ವರ್ಷಗಳ ಹಿಂದೆ ತಾವು ಕೋಳಿ ಸಾಕಾಣಿಕೆ ಶುರು ಮಾಡಿದಂತಹ ಒಂದು ಸಂದರ್ಭದೊಳಗೆ ಯಾವುದೋ ಒಂದು ಕಂಪನಿಯಿಂದ ತಮಗೆ ತೊಂದರೆ ಆಯಿತು ಅನ್ನುವಂಥದ್ದನ್ನ ತಾವು ಮಾತಾಡುವಾಗ ಹೇಳಿದ್ರಿ. ಏನು ಸಮಸ್ಯೆ ಆಯಿತು, ಏನು ತೊಂದರೆ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ರೈತ ಗ್ರೋ ಟೆಕ್ ಅಂತ ಒಂದು ಕಂಪನಿ ಸರ್, ಅದು ಅದು ಮಹಾರಾಷ್ಟ್ರ ಕಂಪನಿ ಸರ್. ಮೂಲತಃ ಅದು ಇಸ್ಲಾಮಾಬಾದ್ ಅಂತೇಳಿ ಒಂದು ತಾಲೂಕು ಇರ್ಬೇಕು ಸರ್. ಅದು ಅಲ್ಲಿ ಕಂಪ್ನಿ ಹೆಡ್ ಆಫೀಸ್ ಐತಿ ಅದ್ರ ಅಲ್ಲಿ ಆ ಸುತ್ತಮುತ್ತ ಒಂದು 500 ಜನ ಮಾಡಿದ್ರು ಸರ್. ಅದನ್ನು ಅಂದ್ರೆ 2 ಲಕ್ಷ ತುಂಬುದು 2,000 ನಮಗೆ ಮರಿ ಕೊಡ್ತಾರೆ ರೀ. ಮರಿ ಪೇಡ ಅವರೇ ಕೊಡ್ತಾರೆ. 50 ರೂಪಾಯಿ ಒಂದು ತತ್ತಿ ಹೋಯ್ತಿದ್ದಾರೆ ನಮ್ಮ ಕಡೆ ರೀ. ಅವರು ಆಸಿಮ ಅಗ್ರಿಮೆಂಟ್ ಇರ್ತಾರೆ ಅವರಿಗೆ. ನಮಗೆ ಅದ್ರ ಪ್ರಕಾರ ನಾವು ಮಾಡಿದ್ದೇವೆ ರೀ. ಸ್ವಲ್ಪ ತತ್ತಿ ಹಾಕೋ ಮಟ್ಟ ಫುಡ್ನು ಕೊಟ್ಟರೆ ಒಂದು 3 ತಿಂಗಳು 4 ತಿಂಗಳು ತಗೋರಿ ಸರ್. ಕೆಲವೊಂದು ತತ್ತಿ ಹಾಕೋತ್ತರಿ, 1,000 ತತ್ತಿ ಹೋದರೆ ಮುಂದೆ ಕಂಪ್ನಿ ಏನೋ ನುಕ್ಸಾನ್ ಆಗತ್ತೇಳಿ ಕಂಪ್ನಿನ ಬಂದ್ ಆಗ್ಬಿಡ ಸರ್. ನಾವು ಹಾಕಿದ 2.5 ಲಕ್ಷಕ್ಕೆ ಒಂದು 50,000 ಅಷ್ಟೇ ನಮಗೆ ಪ್ರಾಫಿಟ್ ಬರ್ತಾರೆ. ಇದು ಪ್ರಾಫಿಟ್ ಆ ಗಂಟನ್ಯಾಗ ಅಷ್ಟು ಸರ್. 2 ಲಕ್ಷದಿಂದ ನುಕ್ಸಾನ ಆಗ್ತದೆ ಸರ್ ನಮಗೆ. ಕಂಪ್ನಿನ ಬಂದ್ ಆತ್ರಿ. ಆ ಕೋಳಿ ನಾವು ಮಾರ್ಕೆಟ್ಗೆ ಸಂತೆಗೆ ಹೋಗ್ಬೇಕಂದ್ರೆ ನಮ್ಮಲ್ಲಿ ಲೋಕಲ್ ಮಾರ್ಕೆಟ್ ಇಲ್ಲ ಸರ್ ಅದ್ರದ್ದು. ಹಿಂಗಾಗಿ ಯಾರು ಕೇಳಲಿಲ್ಲ ಸರ್ ಅದನ್ನು. ಅದ್ರ ಬಗ್ಗೆ ಅವೇರ್ನೆಸ್ ಇದ್ದವರು 1,000 ರೂಪಾಯಿ ಒಂದು ಮರಿನು ತತ್ತು ಕೋಳಿನೂ ಹೋದ್ರಿ ನಮ್ಮ ತೆಗೆ ಬಂದರೆ. ಈ ನಾವಾಯ ಕೊಡಕ್ಕೆ ಹೋದ 100 ರೂಪಾಯಿನೂ ತೊಗೊಳ್ಳಿ ಸರ್ ಯಾರು. ಅದನ್ನು ಅದ್ರದ್ದು ಚಿಕನ್ ಸ್ವಲ್ಪ ಕಪ್ ಬರ್ತದೆ ಸರ್, ರಕ್ತನೂ ಕಪ್ ಬರ್ತದೆ. ಹಿಂಗಾಗಿ ಅದನ್ನು ಲೋಕಲ್ ಮಾರ್ಕೆಟ್ನಾಗ ಮಾರಕ ಆಗಂಗಿಲ್ಲ ಸರ್. ಅಂದ್ರೆ ಏನೇ ಇದ್ರು ನೀವು ಅದೇ ಕಂಪ್ನಿಗೆ ಮಾರಾಟ ಮಾಡಬೇಕು, ಒಂದ್ ವೇಳೆ ಆ ಕಂಪ್ನಿ ತಗೊಳ್ಳಿಲ್ಲಪ್ಪ ಅಂತಂದ್ರೆ ಅದು ನುಕ್ಸಾನ ಆಯ್ತು ನಿಮಗೆ. ಹಾ ಹೌದು ಸರ್. ಅಂದ್ರೆ ಆ ಕಂಪ್ನಿನ ಬಂದ ಸರ್. ಅದು ಶುರು ಮಾಡಬೇಕಾದಂತಹ ಸಂದರ್ಭದೊಳಗೆ ನೀವು ಅದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಲಿಲ್ಲ? ಮಾಡಿದ್ದೆ ಸರ್. ಅಲ್ಲಿ ಮಹಾರಾಷ್ಟ್ರ ಲೋಕಲ್ 500 ಜನ ಮಾಡಿದ್ದೆ ಸರ್. 500-600 ತಕ ಮಾಡಿದ್ರು ಸರ್. ಮತ್ತೆ ಅವ್ರು ಇದು ಮಾಡಿದಾರಂತೆ ನಾವು ಕರ್ನಾಟಕದವ್ರ ಸರ್. ಅವ್ರನ್ನ ನೋಡಿ ನಾವು ಮಾಡಿದ್ದೆ ಸರ್. ನಮ್ಮ ಫ್ರೆಂಡ್ ಒಬ್ಬ ಮಹಾರಾಷ್ಟ್ರದಾಗದನ್ರಿ, ಅವ್ನು ಮಾಡಿದ್ದಾರೆ. ಅವ್ನು ಪ್ರಾಫಿಟ್ ಚಲೋ ಆಗಿತ್ತು ಸರ್. ಅವ್ನು ನೋಡಿ ನಾವು ಮಾಡಿದ್ದಾರೆ ಸರ್. ನಿಮ್ಮಲ್ಲಿ ಎಷ್ಟು ಜನ ಮಾಡಿದ್ರು ಮತ್ತೆ? ನಮ್ಮಲ್ಲಿ ಕೋಲಾರ ಊರಾಗ 8-10 ಮಂದಿ ಮಾಡಿದ್ದಾರೆ ಸರ್. ಬಿಜಾಪುರ ಜಿಲ್ಲಾಕ್ಕೆ ಒಂದು 50 ಮಂದಿ ಹಾಕಿರ್ಬೇಕು. ಫಸ್ಟ್ 2.5 ಲಕ್ಷ ಕೊಟ್ಟು ಮಾಡಿದ್ದಾರೆ ಸರ್. ಕೆಲವೊಂದು ಮಂದಿ ಪೀಡ್ ಕಡೆಯಾಕೋ ಸರ್. ಅಂದ್ರೆ ನಮ್ಗಿಂತ ಮುಕ್ಕೊಟ್ಟು ಮಾಡಿದ್ದಾರೆ ಸರ್. ಒಂದು ವರ್ಷ ತಕ ತತ್ತಿ ಹೋದ್ರಿ ಅವ್ರಿಗೆ 3 ಲಕ್ಷ ರೂಪಾಯಿ ಇನ್ಕಮ್ ಬಂತು, ಕರೆಕ್ಟ್ ಆಗ್ತದೆ ಸರ್. ಆಮೇಲೆ ಮಾಡಿದ್ದು ನಾವು ಹಾಕಿದ ಅಮೌಂಟ್ ಬರಲ್ಲ ಸರ್, ವಾಪಸ್ 2.5 ಲಕ್ಷ ಹಾಕಿದ್ದೆ ಸರ್, 50,000 ಬರ್ತಾರೆ ಅದ್ರಾಗ, 50-60,000 ಬರ್ತಾರೆ. ನಿಮಗೆ ಯಾವಾಗ ಗೊತ್ತಾಯ್ತು ಇದು ಇಲ್ಲ ನಮಗೆ ಮೋಸ ಆಗಿದೆ ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತು? ಪೀಡ್ ಕಳಿಸಿದ್ರು ಸರ್, ಅವರ ಪೀಡ್ ಕಳ್ಸೋದು ಕಮ್ಮಿ ಮಾಡಾಕತ್ತಾರೆ. ಅವ ಡೌಟ್ ಬರ್ತಾರೆ ನಮಗೆ, ಡೌಟ್ ಬರ್ರೆ ಕಂಪ್ನಿ ಹೋದ್ರೆ ಅಲ್ಲಿ ಹೆಡ್ ಆಫೀಸ್ಗೆ ಹೋದ್ರೆ ಹೆಡ್ ಆಫೀಸ್ ಹೋಗೋ ಕ್ಲೋಸ್ ಆಗಿದ್ರೆ, ಕ್ಲೋಸ್ ಆಗಿದ್ನ ಎಮ್ಮೊಂದು ಪೀಡ್ನೆ ಕಳಿಸಿಲ್ಲ, ಅವ್ರು ಯಾರು ನಮಗೆ ಸಿಗಲಿಲ್ಲ ಸರ್. ಒಂದು ಟ್ರೈಕ್ ಮಾಡಿದಾಗ ಮಾಡಿದೆ ಸರ್ ನಾವು ಅಲ್ಲಿ ಹೋಗಿ ಮಾಡೋಣ. ಡಿ ಸಿ ಅವ್ರು ಬಂದು ನೀವು ಏಟದ ಎಷ್ಟು ಮಂದಿ ಅವ್ರ ಕಡೆ ಅಗ್ರಿಮೆಂಟ್ ಮಾಡ್ಕೊಂಡ್ರಿ, ಒಟ್ಟು ನಮ್ಗೆ ಅರ್ಜಿ ಕೊಡ್ರಿ, ನಾವು ಗೌರ್ಮೆಂಟ್ ಕೇಳಿ ಅವ್ರ ಕಡೆ ನಿಮ್ಗೆ ಇಸು ಕೊಡೋಂಗೆ ವ್ಯವಸ್ಥೆ ಮಾಡ್ದಂತೇಳಿ ಅರ್ಜಿ ತೊಗೊಂಡಾರೆ ಸರ್. ಕೊಟ್ಟು ಬಂದಿರಿ ಮತ್ತೆ ಅನ್ನ ಕೊಟ್ಟಾಗ್ರಿ, ಅದೇನು ಅವ್ರಿಗೆ ಗೊತ್ತು ಸರ್. ನಾವು ಈಗ ನೀವು ದುಡ್ಡು ಹೆಂಗೆ ಹಾಕಿದ್ರಿ, ನಿಮ್ಮ ಕಡೆಯಿಂದ ದುಡ್ಡು ಹಾಕಿದ್ರು ಅಥವಾ ಸಾಲಾಗಿಲ್ಲ ಮಾಡಿದ್ರು? ಸ್ವಲ್ಪ ನಮ್ ತೆಗಿದ್ರು ಸ್ವಲ್ಪ ಸಾಲ ಮಾಡಿದ್ದೇವೆ ಸರ್. ಒಂದು ಲಕ್ಷ ನಮ್ ತೆಗಿತೇವೆ ಸರ್, 1.5 ಲಕ್ಷ ಮತ್ತೊಬ್ಬರ ಕಡೆ ಇಸ್ಕೊಂಡು ಹೋಗಿ ಹಾಕಿದ್ದೇವೆ ಸರ್. ಆ ಸಂದರ್ಭದೊಳಗೆ ನಿಮಗೆ ಏನು ಅನಿಸ್ತು, ಇದನ್ನು ಯಾಕೆ ಮಾಡಿದ್ನಿಪ್ಪ ಅನ್ನುವಂಥದ್ದು ಒಂದು ಚಿಂತೆ ಭಾಳ ದೊಡ್ಡದು ಪ್ರಮಾಣದೊಳಗೆ ಆಗಿರ್ಬೇಕಲ್ಲ? ರೈತರಂತೂ ಯಾಕೆ ಕಂಪ್ನಿ ನಂಬಾರ್ದ ಅನಿಸ್ಬಿಡುತ್ತೆ ಸರ್. ಈಗ ನಮ್ಮ ತೆಗಿರಲ್ಲ ಮಂದಿ ಕಡೆ ತೆಗೆದು ಹಾಕಿದ್ದಾರೆ ಸರ್, ಅವ್ರಿಗೆ ರೊಕ್ಕ ಕೊಡ್ಬೇಕು ಸರ್. ಅವ್ರಿಗೆ ಕೊಡ್ಬೇಕಾದ್ರೆ ಒಂದು ವರ್ಷ ಹೇಳ್ಕೊಂಡು ಮತ್ತೆ ಬೇರೆ ಇದು ಮಾಡ್ಕೊಂಡು ಅದರ ಒಂದು ತೆಗೆದು ಅದಕ್ಕೆ ಹಾಕಿದ್ದಾರೆ ಸರ್. ರೈತರ ಮುಂದೆ ಮಾಡಬೇಕಾದ ಕಂಪ್ನಿ ಯಾವ ಬರಂಗಲ್ರಿ, ರೈತರಿಂದ ತಗೋಬೇಕು ಅನ್ನೋ ಕಂಪ್ನಿನೂ ಬರ್ತಾರೆ ಸರ್. ಇಲ್ಲ, ಕೆಲವೊಂದು ಕಂಪ್ನಿಗಳು ಹಿಂಗೆ ಆಗ್ತಾವ, ಅದೇ ಉದ್ದೇಶ ಇಟ್ಕೊಂಡು ಇವ್ರಿಗೆ ಮೋಸ ಮಾಡಬೇಕಪ್ಪ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ತಯಾರಾಗುವಂಥ ಕಂಪ್ನಿಗಳು ಬೇರೆ. ಅದಕ್ಕೆ ನಾವು ಅಂದ್ರೆ ವಿಶೇಷವಾಗಿ ರೈತರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಆಮೇಲೆ ಅಧಿಕಾರಿಗಳ ಒಂದು ಮಾರ್ಗದರ್ಶನ ತಗೋಬೇಕು, ವಿಜ್ಞಾನಿಗಳ ಮಾರ್ಗದರ್ಶನ ತಗೊಂಡ್ರೆ ಬಹುಶಃ ಇಂಥ ಒಂದು ಸಮಸ್ಯೆಗಳೇನಿರ್ತಾವೆ ಕಡಿಮೆ ಆಗಬಹುದು ಅಂತ ಅನಿಸ್ತದೆ. ಆ ಟೈಮ್ನೊಳಗೆ ನೀವು ಯಾರ ಸಲಹೆ ಸೂಚನೆ ಪಡೀಲಿಲ್ಲ? ಅದು ಕಂಪ್ನಿ ಮಹಾರಾಷ್ಟ್ರದ ಸರ್, ಇಲ್ಲಿ ನಮ್ಮಲ್ಲಿ ಅದ್ರ ಅವ್ರೇನು ಸಿದ್ಧಿದ್ದಿಲ್ಲರಿ. ಅಲ್ಲಿ ಕೇಳಿದ್ರೆ ಅಲ್ಲಿ ಒಂದು 500-600 ಜನ ಮಾಡಿದ್ರು ಸರ್ ಲೋಕಲ್, ಅದ ತಾಲೂಕದಾಗ ಅಲ್ಲಿ ಸುತ್ತಮುತ್ತ ಮಾಡಿದ್ದಾರೆ ಸರ್. ಅಲ್ಲಿ ನಮ್ಮ ಫ್ರೆಂಡ್ ಇದೆ, ಅವರು ಚಲೋ ಅಂದ್ರೆ ಸರ್. ಅವ್ರದ್ದು ಒಂದು ಬಿಡು, ಒಂದು ವರ್ಷಕ್ಕೆ ಒಂದು ಬಿಡು ಹೋಗತ್ತಿರ ಅದು. ಈಗ ತತ್ತಿ ಮರಿ ತಂದು 6 ತಿಂಗಳಿಗೆ ತತ್ತಿ ಹಾಕಿ ಚಲೋ ಮಾಡತ್ತಿರ ಅದು. ಮುಂದೆ 6 ತಿಂಗಳು 7 ತಿಂಗಳು ತತ್ತಿ ಹಾಕತ್ತಿರಿ, ಬಂದಾಗತ್ತೆ ಒಂದು ಬೀಡು ಹೋಗ್ತಿರ ಅದಕ್ಕೆ. ಒಂದು ಬೀಡ್ನಾಗ 2.5 ಲಕ್ಷ ಇದ್ದ 4.5 ಲಕ್ಷ ತಕ ಇನ್ಕಮ್ ಬಂದಿದ್ರಿ ಅವ್ರಿಗೆ. ನಾವು ಮಾಡಾಗ ಎಣ್ಣೆ ಬೀಡ್ ಮಾಡಿದ್ರೆ ನಮ್ಮ ದುಡ್ಡಿರಿ ಅವ್ರು, ಒಣ್ಣೆ ಬಿಡು ಪ್ರಾಫಿಟ್ ಆಗಿದೆ ಸರ್ ಅವ್ರಿಗೆ. ಅದನ್ನ ನೋಡಿ ನಾವು ಮಾಡಿದ್ರಿ. ಮೊದಲು ಸ್ವಲ್ಪ ಮಂದಿತ್ತು ರೀ, ಹೆಚ್ಚು ಮಂದಿ ಆಗಾನ ಅದೇನು ನುಕ್ಸಾನ ಆತ್ರಿ ನಮ್ಮ ಏನು ಮಾಡಿದ್ರೆ ಸರ್ ಬಂದದ ಕಂಪ್ನಿನ ಬಂದ ಸರ್. ಮೊದಲಿಂದಲೂ ತಮ್ಮಲ್ಲಿ ಏನು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಇತ್ತ ಅಥವಾ ನೀವೇ ಶುರು ಮಾಡಿದ್ರೆ? ಜವಾರಿ ನಾಟಿ ಕೋಳಿ ಇತ್ತು ಸರ್ ನಾವು. ಇದು ಪ್ರಾಫಿಟ್ ಚಲೋ ಆಗೋದ್ರೆ ಇದ ಕಡೆ ಈ ಕಂಪ್ನಿ ಕಡೆ ಹೋದವ್ರು ನಾವು. ಎಷ್ಟು ವ್ಯತ್ಯಾಸ ಆಗ್ತಿತ್ತು ಪ್ರಾಫಿಟ್ ಚಲೋ ಅದಂತಂದ್ರೆ, ಎಷ್ಟು ವ್ಯತ್ಯಾಸ ಆಗ್ತಿತ್ತು ನಿಮಗೆ ನಾಟಿ ಕೋಳಿಗೆ ಮತ್ತೆ ಈಗೇನು ತಾವು ಕಂಪ್ನಿ ಥ್ರೂ ಶುರು ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ವ್ಯತ್ಯಾಸ ಅನಿಸ್ತಿತ್ತು ನಿಮಗೆ? ವ್ಯತ್ಯಾಸ ಭಯಂಕರ. ಇದು ನಮ್ಮಲ್ಲಿ 50 ಕೋಳಿಯಿಂದ ಒಂದು ವರ್ಷಕ್ಕೆ ಒಂದು 50,000 ಅದು ಬರ್ತೈತೆ, ಅದ್ರೊಳಗೆ 5 ಲಕ್ಷ ಬರ್ತೈತೆ ಸರ್. ಅದಕ್ಕೆ ಆಸೆ ಬಿದ್ದಂಗೆ ಸರ್ ನಮ್ಮದವ್ರಿ. ಅದು ಈ ನಮ್ಮಲ್ಲಿ ಈ ನಾಟಿ ಕೋಳಿ ತತ್ತಿ 10 ರೂಪಾಯಿ ಒಂದು ಮಾರ್ದ ಸರ್. ಅಂದ್ರೆ 50 ರೂಪಾಯಿ ಒಂದು ಅವ್ರ ಹೋಯ್ತೀನಿ ಅಂದ್ರೆ ರೀ, ಫುಡ್ ಅವ್ರಿಗೆ ಕೊಟ್ಟು ಅವ್ರ ತತ್ತಿ ಹೋಯ್ತೀನಿ ಅನ್ನ ನಾವು ಆಸೆಗೆ ಬಿದ್ದಂಗೆ ಸರ್. ಅದು ಅಡ್ವಾನ್ಸ್ ನಮ್ಮದು 2 ಲಕ್ಷ ಕೊಡ್ಸೋದ್ರಲ್ರಿ, ಅಲ್ಲೇ ನಾವು ಸ್ವಲ್ಪ ಎಲ್ಲ ಆಗ್ತಾರೆ ಸರ್. ಅದ್ರ ನಾವು ಕಂತು ಮಾಡ್ಬೇಕಾಗೈತೆ ಸರ್ ಅಮೌಂಟ್ನಾಗ. ಕಂತು ಮಾಡಿದೆ ಅಂದ್ರೆ ನಮಗೂ ಇದು ಆಗತ್ತೆ ರೀ, ಕಂಪ್ನಿನೂ ನಾವು ರೊಕ್ಕ ಕಟ್ಟೋ ಸಂಬಂಧ ಕಂಪ್ನಿ ನಿಂದಿರ್ತೈತಿ ಅದು. ನಾವು ಒಟ್ಟು ರೊಕ್ಕ ಕಟ್ಟೋಣ ಕಂಪ್ನಿಗೆ ನಮ್ಗೆ ಸಂಬಂಧ ಇರಲ್ಲ ನಂಗಾದ್ರೆ, ಹಿಂಗಾಗಿ ಕಂಪ್ನಿ ಬಂದಾಗ. ಅದ್ರ ನಂತರ ನೀವು ಏನು ಮಾಡಿದ್ರಿ ಮತ್ತೆ? ಈಗ ಕಂಪ್ನಿಯಿಂದ ನಿಮಗೆ ಲಾಸ್ ಆಯ್ತು, ಅದ್ರ ನಂತರ ಮತ್ತೆ ನೀವು ಕೋಳಿ ಸಾಕಾಣಿಕೆ ಹೆಂಗ್ ಶುರು ಮಾಡಿದ್ರಿ? ಆ ಕೋಳಿಗೆ ಅಂತ ಮಾಡಿ ಸಡ್ ಇತ್ತು ಸರ್. ಅದ್ರಾಗ ನಾವೇನ್ ಮಾಡಿದ್ರೆ ಸರ್, 2 ಡಿವೈಡ್ ಮಾಡಿದ್ರಿ, ಒಂದು ಆಡು ಸಾಕಾಣಿಕೆ ಅಂತೇಳಿ ಒಂದು ಕೋಳಿ ಸಾಕಾಣಿಕೆ. ಈ ನಾಟಿ ಕೋಳಿನ ದೊಡ್ಡ ದೊಡ್ಡ ಲೋಕಲ್ ಮಾರ್ಕೆಟ್ ಆಗತ್ತೆ ಸರ್, ಅದ ಮಾರ್ಕೆಟ್ ತರೋದ್ರಿ. ಒಂದು 100 ರೂಪಾಯಿ ಸಿಗ್ತಾರೆ ಸರ್ ಸಣ್ಣ ಮರಿ, ಆ ಒಂದು 15-20 ದಿನ ಮೇಯಿಸಿದ ಅಂದ್ರೆ 300 ರೂಪಾಯಿ ತಕ ಮಾರ್ದತ್ತೆ ಸರ್. ಅದು ಹಂಗೂ ಮಾಡ್ತಾರೆ ಸರ್, ನಮ್ಮ ತೆಗೆ ಮರಿ ಮಾಡಿದ್ದು 6 ತಿಂಗಳಿಗೆ 300 ರೂಪಾಯಿ ಮಾಡ್ದ ಸರ್. ಹಂಗೂ ಮಾಡ್ತಾರೆ, ಹಿಂಗೂ ಮಾಡ್ತಾರೆ, ಹೆಚ್ಚಾದ ತತ್ತಿ ಮಾರ್ತೇವೆ ಸರ್. ಹೋಗೋರು ನಾವು ಮರಿ ಮಾರಿ ಮಾಡ್ಕೊಳಕ್ ಇಟ್ಕೊಂಡು ಉಳ್ಕೊದ್ ಮಾರ್ತೇವೆ ಸರ್. 10 ರೂಪಾಯಿ ನಂತರ ಸಡ್ಡಿಗೆ ಬಂದು ಹೋಯ್ತಾರೆ ನಮ್ಮಲ್ಲಿಗೆ, ಕೆಲವೊಮ್ಮೆ ಹೋಗಂಗಿಲ್ಲ. ಅವು ಕೋಳಿ ಅಂದ್ರೆ ಯಾವಾಗ ಬೇಕಾದ ಹೋಗತ್ತೆ ಸರ್. ಮಾರ್ಕೆಟ್ ಅಂದ್ರೆ ಆಗತ್ತೆ ರೀ, ತತ್ತಿಗೆ ಮಾರ್ಕೆಟ್ ಇಲ್ರಿ, ಲೋಕಲ್ ಜವಾರಿ ತತ್ತಿ ರೀ. ಜವಾರಿ ತತ್ತಿಗೆ ಮಾರ್ಕೆಟ್ ಇಲ್ಲಂತೀರಿ ಅಂದ್ರೆ ನಾವಾಗಿ ಹೋಗಿ ಕೂತ ಇಷ್ಟು ನಮ್ತೆಗೆ 50 ಬಂದತ್ತಂದ್ರೆ 50 ಹೋಗಿ ಮಾರಾಕ ಮಾರ್ಕೆಟ್ ಇಲ್ರಿ. ಒಮ್ಮೆಲೆ ನಮ್ತೆಗೆ ಬಂದು ಹೋಯ್ತಾರೆ 100 ಯಾಕೆ ಬರ್ತಾರೆ, ಅವಾಗ ನಮ್ತೆಗೆ 50 ಇರ್ತಾವ, ನಮ್ತೆಗೆ 50 ಇರ್ತಾರೆ ಅವಾಗ 10 ಹೋಯ್ತಾರೆ ಬಂದು. ಹಿಂಗೆ ನಿರ್ದಿಷ್ಟವಾದ ಮಾರ್ಕೆಟ್ ಇಲ್ರಿ ಅದಕ್ಕೆ. ಈಗ ಮತ್ತೆ ಜವಾರಿ ತತ್ತಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ರೇಟ್ ಅದ ನಿಮಗೆ ಹೆಂಗೆ ಅನಿಸ್ತದ? ರೇಟ್ ಹೆಚ್ಚಿಗೆ ಐತೆ ಸರ್. ಅದು ಇದು 5 ರೂಪಾಯಿ ಕೊಟ್ಟರೆ ಅದು 10 ರೂಪಾಯಿ ಮಾರ್ತಾರೆ, ಒಮ್ಮೆ 15 ರೂಪಾಯಿ ಕೊಡ್ತಾರೆ ಸರ್ ತತ್ತಿ. ಅಂದ್ರೆ ನೀವು ಮೊನ್ನೆ ಸ್ವಲ್ಪ ಮಾರ್ಕೆಟ್ ಆಗ್ಬೇಕು ಸರ್. ಇದೇನು ಹೆಬ್ಬಡ ತತ್ತಿ ಹಂಗೆ ಮಾರ್ತಾರಲ್ಲ, ಆ ಸೇಮ್ ಮಾರ್ಕೆಟ್ ಆತಂದ್ರೆ ನಮ್ಗೆ ಬೇಡಿಕೆ ಹೆಚ್ಚು. ಅಂದ್ರೆ ರೆಗ್ಯುಲರ್ ಮಾರ್ಕೆಟ್ ಇಲ್ಲ ಅಂತೀರಿ ಇದಕ್ಕೆ ನೀವು? ಹಾಂ, ರೆಗ್ಯುಲರ್ ಇಲ್ಲರಿ, ರೆಗ್ಯುಲರ್ ಇಲ್ಲರಿ. ನಮ್ಮ ತತ್ತಿ ಹೆಚ್ಚಿಗಿದ್ದಾಗ ಕಡಿಮೆ ಹೋಯ್ತಾರೆ, ಕಡಿಮೆ ತತ್ತಿದ್ದಾಗ ಹೆಚ್ಚಿಗೆ ಬೇಡಿಕೆ ಆಗತ್ತೆ. ಒಮ್ಮೆ ಅಡ್ವಾನ್ಸ್ ರೊಕ್ಕ ಕೊಟ್ಟು ಹೋಗ್ರಿ, ನಾಳೆಗೆ ನಮ್ಗೆ ತತ್ತಿ ನಮಗೆ ಕೊಡ್ರಿ ಅಂತೇಳಿ. ಒಮ್ಮೆ ತತ್ತಿ ಭಾಳ ಇರ್ತಾರೆ, ವಯಾಗ್ರಿ. ಎಷ್ಟು ಉತ್ಪಾದನೆ ಆಗುತ್ತೆ ನಿಮಗೆ ಸರಾಸರಿ ಒಂದು ದಿವಸಕ್ಕೆ? ಎಷ್ಟು ಉತ್ಪಾದನೆ ಆಗುತ್ತೆ ಒಂದಿನಕ್ಕೆ? 300-400 ಇದು ತತ್ತಿದ ಅಷ್ಟೇ. ಕೋಳಿದ ಮತ್ತೆ ಬೇರೆ ಸರ್. ಆ ಕೋಳಿದ ಹಿಂಗೆ 6 ತಿಂಗಳಿಗೊಮ್ಮೆ ಕೋಳಿ ಅದ್ರ ಒಂದು 30 ಡೈಲಿ 30 ಬರ್ತಾರೆ. ಮರಿ ಇಟ್ಟೇವಂದ್ರೆ ಒಂದು 4 ಕೋಳಿ ಮರಿ ಇಟ್ಟೇವಂದ್ರೆ ಅವ ತತ್ತಿ ಹಾಕೋ ಬಂದ್ ಮಾಡ್ತಾರೆ. 6 ತಿಂಗಳಿಗೆ ತತ್ತಿ ಹಾಕಲ್ಲ ರೊಟ್ಟ ಅವು. ತಮ್ಮ ತತ್ತಿ ಕಾವು ಕೊಟ್ಟು ಮರಿ ಆಗಿ ಮರಿ ದೊಡ್ಡವಾಗ ಮಟ್ಟ ತತ್ತಿ ಹಾಕೋದಲ್ರಿ. ಒಂದು 3-4 ತಿಂಗಳ ತನಕ ತತ್ತಿ ಹಾಕೋದಲ್ರಿ. ಈ ಮರಿ ದೊಡ್ಡವಂದ್ರೆ ತಮ್ಮ ಪಡಿ ಮರಿ ಅಡಾಡಕತ್ತು ಅಂದ್ರೆ ಅವಾಗ ತತ್ತಿ ಹಾಕಿಸಲು ಮಾಡ್ತಾರೆ ವಾಪಸ್. ಈಗ ಅದಕ್ಕೆ ಫೀಡ್ ಆಮೇಲೆ ಔಷಧ ಪಾಣಿ ಅದು ಹೆಂಗೆ ವ್ಯವಸ್ಥೆ? ಅದೇನು ಲೋಕಲ್ ಮಾಡ್ತಾರೆ ಸರ್, ಅದೇನು ಹಾಟೆಕ್ ಏನು ಮಾಡಿಲ್ಲ ಸರ್. ಒಮ್ಮೆ ಸ್ವಲ್ಪ ಮಬ್ಬಾಗಿದ್ದೆ ಸರ್, ಜ್ವರ ಬಂದವ ತಂದಿರೋ ಸರ್, ದವಾಖಾನೆ ಗೌರ್ಮೆಂಟ್ ದವಾಖಾನೆ ಹೋಗಿದ್ದಾರೆ ಸರ್, ಅವರೋ ಬಂದು ವ್ಯಾಕ್ಸಿನ್ ಕೊಟ್ಟಿದ್ದೀರಿ, ನೀರ ಹಾಕತ್ತೀರಿ ಹಾಕಿದಾರೆ, ಅದನ್ನ ಏನೂ ಆಗಿಲ್ಲ ರೀ. ಅದಕ್ಕೆ ಈ 3 ವರ್ಷ ಆದ್ರೆ ಒಂದ್ಸಲ ಮಾಡ್ಸಿ ನೋಡ್ರಿ ವ್ಯಾಕ್ಸಿನ್ ಕೋಳಿಗೆ. ಅಂದ್ರೆ ಅವಕ್ಕೇನು ಅಷ್ಟು ಕಾಳಜಿ ಬೇಕಾಗುದಿಲ್ಲ ಅಂತೀರಿ? ನಾಟಿ ಕೋಳಿ ಬೇಕಾಗಿಲ್ಲ ಸರ್, ಓಪನ್ ಅಡ್ಯಾಡ್ತಾರೆ ಸರ್, ಹೆಚ್ಚು ಅಲ್ಲೇ ಅಡ್ರಿಂಗ್ ಅಲ್ಲಾಗಿ ಬಿಡ್ತಾರೆ. ಅದು ಅಡಿಗೆ ಉಣ್ಣಿ ಪನ್ನೆ ಅವು ಆಗಂಗಿಲ್ರಿ. ಹುಳಪಳ ಸಣ್ಣ ಹುಳಪಳ ತಿಂದ್ರೆ ಅಡಿಗೆ ಎಲ್ದಿರ್ತಾವ್ರಿ, ಅವ ಆಡು ಎಲ್ದಿರ್ತಾವ ಕೋಳಿ ಎಲ್ದಿರ್ತಾವ್ರ, ಪೀಡು ಕಮ್ಮಿ ಆತತ್ರಿ. ಈ ಆಡಿನ ಕಾಲ ಹೊಲಸು ತಿನ್ನೋದ್ರಿಂದ ನಾವು ಮೇಲ್ ಪೀಡ್ ಹಾಕೋದು ಕಮ್ಮಿ ಆಗ್ತಾರೆ. ಆಡುಗಳು ಎಷ್ಟು ಅದಾವ್ರಿ? ಆಡುಗಳು 10 ಅದಾರ ಸರ್, 10 ಯಾವಟು ಮಿಕ್ಸ್ ಅದಾರ ಸರ್. ನಮ್ಮ ಫಸ್ಟ್ ಮಾಡಿದ್ದು ಜವಾರಿ ರೀ, ಜವಾರಿಗೆ ನಮ್ಮ ದೋಸ್ತರತಕ್ಕೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಹೊರಾಟಿಗೆ ಹೊಂದ್ಕೊಳ್ತಾರೆ, ಅಲ್ಲಿ ಹೋಗಿ ಕ್ರಾಸಿ ಮಾಡ್ಸೋಂಬಂದ್ರೆ. ಈ ಬೀಟಲ್ ಐತೆ ಸರ್, ಈಗ ಶಿರೋಯಿ ಐತಿ, ಸೂಜಿ ಐತೆ ಸರ್, 3 ಜಾತಿ ಅದಾರ ಅಂತ ರೀ. ಈ ನಮ್ಮದು ಉಸ್ಮಾನ್ ಮಾದಿ ಅಂತ ನಮ್ಮ ಲೋಕಲ್ ಬೇರೆ ಅನ್ರಿ. ನಾವು ಫಸ್ಟ್ ಮಾಡಿದ ಲೋಕಲ್ ರೀ, ಲೋಕಲ್ಗೆ ಒಂದು 20-30 ಕಿಲೋಮೀಟರ್ ತಗೊಂಡು ಹೋಗಿ ಕ್ರಾಸ್ ಮಾಡ್ಕೊಂಬಂದ್ರಿ. ಈ ಸದ್ಯ ಬೀಟಲ್ ಆಡ್ನು ಐತೆ ರೀ, ಬೀಟಲ್ ಹೋಗ್ತು ಐತಿ, ಈ ಶಿರೋಯಿ ಹೋಗ್ತು ಐತಿ, ಶಿರೋಯಿ ಆಡ್ನು ಐತಿ ರೀ, ಸೂಜತ್ ಹೋಗ್ತು ಐತಿ, ಸೂಜತ್ ಆಡ್ನು ಐತೆ ಸರ್. ಎಷ್ಟು ಥರ ಅದಾರ ಸರ್? ಇದು ಎಷ್ಟು ದಿವಸಕ್ಕೊಮ್ಮೆ ನೀವು ಮಾರಾಟ ಮಾಡ್ತೀರಿ? ಹಿಂಗೆ ಸರ್, ಒಮ್ಮೆ ಒಂದು ವರ್ಷಕ್ಕೆ ಮಾಡ್ತೀರಿ. ವರ್ಷಕ್ಕೆ ಮಾಡಿದ ಪ್ರಾಫಿಟ್ ಜಾಸ್ತಿ ಬರ್ತದೆ ರೀ. ಅಂದ್ರೆ ಮುಸ್ಲಿಮ್ಸ್ ಹಬ್ಬ ಹಾಕ ಸರ್, ಈ ಕುರುಬಾನಿ ಅಂತ ಸರ್. ಅವಾಗ ಈಗ ನಾರ್ಮಲ್ ತಿಂಗಳದಾಗ 5,000-10,000 ಮಾರೋದ್ರಿ ರೀ, 10,000 ಮಾಡೋದು, ಅವಾಗ 15,000 ಮಾರ್ತದೆ ರೀ, 15,000 ಮಾರೋದು, 20,000 ಮಾರ್ತದೆ ರೀ. ಅದು ಸ್ವಲ್ಪ ಸೀಸನ್ ವೈಸ್ ಸ್ವಲ್ಪ ಸ್ಟಾಕ್ ಮಾಡ್ತಾರೆ ರೀ. ಸೀಸನ್ ಈಗ ಮುಂದೆ 2-3 ತಿಂಗಳ ಬರ್ತದೆ ಅಂದ್ರೆ ಮರಿ ಯಾವ ಕೊಡಂಗಿಲ್ಲ ರೀ, ಆ ಮುಂದೆ ಹಬ್ಬಕ್ಕೆ ಕೊಡ್ತಾರೆ. ಆ ನಾರ್ಮಲ್ ಬಂದಾಗ ಅಂತ ಅಲ್ಲಿ ಕೊಡ್ತಾರೆ. 3 ತಿಂಗಳಿಗೆ ಅಂತ 4,000 ಅಂತ ಮಾರದಾರ ಕಂಪ್ಲೀಟ್ ಮರಿ ಹಾಕಿದ 3 ತಿಂಗಳಿಗೆ ಮರಿಗಳು ಅಂತ 4,000 ಮಾರ್ತಾರೆ. ಎಷ್ಟೆಷ್ಟು ಮರಿಗಳು ಆಗ್ತಾವ ಒಂದು ಸಲಕ್ಕೆ? ಒಂದು ಸಲಕ್ಕೆ ಕೆಲವೊಂದು ಒಂದು ಹಾಕ್ತಾರೆ ಸರ್, ಒಂದು ಕೆಲವೊಂದು 3 ಹಾಕ್ತಾರೆ, ಕೆಲವೊಂದು ಎವರೇಜ್ ಅಂದ್ರೆ 2 ಅಂತ ಕಂಪಲ್ಸರಿ. ಹಾಂ, ಕೆಲವೊಂದು ಒಂದೊಂದು ಹಾಕ್ಯಾರ, ಒಂದು 3 ಆಡ ಒಂದೊಂದು ಹಾಕ್ಯಾರ, 2 ಆಡ 3 ಹಾಕ್ಯಾರ, 4 ಆಡ 2 ಹಾಕ್ಯಾವ್ರಿ ಸರ್. ಸದ್ಯಕ್ಕೆ ಮರಿ ಅದಾವ್ರಿ. ಮತ್ತೆ ಅದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ರಿ? ಕೋಳಿ ಇರ್ಬೋದು, ಆಡಿರ್ಬೋದು, ಅದಕ್ಕೇನು ಯಾರ್ಯಾರು ಹಚ್ಚಿರಿ ಹೆಂಗ? ಇಲ್ಲ, ಎಲ್ಲ ನಾವು ಮಾಡ್ತೇವೆ ಸರ್. ಹಾಂ, ಅಲ್ಲಿ ತೋಟ ಸುತ್ತ ಬದಿಗೆ ಮೇವು ಹಾಕೋದ್ ಸರ್, ನಡು ಹೊಲ್ದಾಗ ಹಾಕಿದ್ ಕಮ್ರಿ ಬೌಂಡ್ರಿ ಆಯ್ತು, ನಮ್ಗೆ ತಂತಿ ಬೇಲಿ ನೋಕತ್ರಿ, ಸೂಬ ಬೇಲಿ ಹಾಕ್ಬಿಟ್ಟಾರೆ, ದನಗಳು ಯಾವ ಇನ್ನೊಬ್ರು ದನಗಳು ಒಳಗೆ ಬರಂಗಲ್ರಿ, ಅದನ್ನ ಚೆಂಡಿ ಹೊಡಿತಾರೆ, ಅದೇ ಒಂದು 4 ಪುಟ ಪುಟಿನ ಮ್ಯಾಗ ಮಣ್ಣು ಮಾಡ್ಬಿಡ್ತೇವೆ ಸರ್, ಅದನ್ನು ಮತ್ತೆ ಚಿಕ್ಕದೈತಿ ಮತ್ತೆ ವಾಪಸ್ ತೆಗಿತೇವೆ ಸರ್. ಅದ ಬೌಂಡ್ರಿ ನೋಕ ಸರ್, ನಮಗೆ ಮೇವು ನೋಕದು, ಎರಡು ಥರ ಉಪಯೋಗಿತ್ತು. ಈಗ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಆದಾಯ ನಿಮಗೆ ಬರುವಂಥದ್ದು ಇದರಿಂದ? ಆದಾಯ ಸರ್, ಈಗ ಆಡಿನೊಳಗೆ ಒಂದು 3-4 ಲಕ್ಷ ತನಕ ಬರ್ತದೆ ಸರ್. ಅದು ಕೂಡಿದೇನೆ ವಿಚಾರ ಮಾಡಂಗಿಲ್ಲ ಸರ್, ಹಂಗೆ ಹೋಗೋದು ಬರೋದು, ಸ್ವಲ್ಪ ಮಾರಿ ಬಣ್ಣ ಏನಾರ ನಮ್ಗೆ ಮನೆ ಏನು ಅವಶ್ಯಕ ಇರ್ತಾವೆ ಅಂತ ತೊಗೊಂಬರೋದು, ಹಿಂಗೆ ಅದಕ್ಕೆ ಲೆಕ್ಕ ಅದನ್ನು ಲೆಕ್ಕ ಇಟ್ಟಿಲ್ಲ ರೀ. ಇದೊಂದು 3-4 ಲಕ್ಷ ಅಂತ ಆಡಿನ ಕಂಪ್ರೆಸರಿ ಬರ್ತದೆ. 3-4 ಲಕ್ಷ ಒಂದು 10 ಆಡಿಟ್ಟಿರಿ ನೀವು? ಹಾಂ, ತಡದ ಸರ್. ಇನ್ನೂ ಹೆಚ್ಚು ಮಾಡ್ಬೇಕಂತ ಅದನ್ನು ಮಾಡೋರು ಒಬ್ಬರದ ಸರ್, ಹಿಂಗಾಗಿ ಒಂದು 3 ಎಕರೆ ಹೊಲ ಆಯ್ತು ಸರ್. ಅದ್ರ ಒಟ್ಟು ಕಬ್ಬು ಐತ್ರಿ, ಉಳ್ಳಾಗಡ್ಡಿ, ಗೊಂಜಾಳ ಅಂತ ಅಂತ ಹಾಕ್ತಾರೆ ಸರ್. ಅದನ್ನ ಇದ್ರ ಮಾಡೋಕೆ ನಮಗೆ ಅದಕ್ಕೆ ಲೇವರ್ ಐತೆ ಸರ್, ಒಂದು ಎವರೇಜ್ನೇ ಹೊಂಟಿರ ಸರ್. ಅದು ಹೆಚ್ಚಿಗೆ ಮಾಡಿದ್ರೆ ಮತ್ತೆ ಲೇಬರ್ ಪ್ರಾಬ್ಲಮ್ ಆಗ ಸರ್. ಮತ್ತು ನಾವು ಎಲ್ಲರೂ ಸ್ವಲ್ಪ ಕಾರ್ಯಕರ್ತಕ್ಕೆ ಮನೆಯಾಗ ಇನ್ನೊಬ್ರು ಮಾಡೋರಿದ್ರೆ ಏನು ರೆಗಡ್ ಮಾಡ್ಬೋದು ರೀ. ಈಗ ಮೊದಲ ಜರ್ಸಿ ಆಕಳ ಮಾಡಿದ್ದೀವಿ ರೀ, ಆಕಳ ಮಾಡೋಣ, ಒಬ್ಬರಿಗೆ ಸಂಬಂಧ ಹಿಂಡೋದ ಸಮಸ್ಯೆ ಆಗತ್ತೆ ಸಂಜೆ ಮುಂದೆ. ಯಾವ್ರ ಸತ್ತು ಹಣ್ಣು ಕೆಟ್ಟ ಹಣ್ಣು ಕರೆ ಹಣ್ಣು ಎಲ್ಲರೂ ಹೋದೆ ಅಂದ್ರೆ ಹಿಂಡೋದು ಸಮಸ್ಯೆ ಆಗತ್ತೆ ಸರ್. ಹಿಂಗಾಗಿ ಆಕಳುಗಳು ತೆಗೆದೇ ಇರೋಣ. ಈಗ ಆಡ ಮಾಡಿರಿ, ಆಡೋದು ಸ್ವಲ್ಪ ಲೇಟ್ ಆದರೂ ನಡೀತೈತ್ರಿ, ಒಂದುವರೆ ಮೇವು ಹೋಗೋದು ಹೋಗಿಬಿಟ್ಟಿದೆ ಸರ್, ಸಂಜೆ ಮುಂದೆ ಬಂದ್ರೆ ನಡೀತೈತಿರೋ ಕಾಳುಗಳಿಗೆ, ಆಕಳುಗಳಿಗೆ ಅದು ಅಂಗಡಿ ಆಗಲ್ಲ ಸರ್. ಹಿಂಗಾಗಿ ನಾವು ಒಬ್ಬರೇ ಮೇಂಟೈನ್ ಮಾಡೋದು ಒಂದು ಹೆಚ್ಚಿಗೆ ಮಾಡಂಗಿಲ್ಲ ಸರ್. ಈಗ ಒಂದು ಎವರೇಜ್ನೇ ಹೊಂಟಿರ ಸರ್ ಇಷ್ಟ. ಅಂದ್ರೆ ಇಷ್ಟು 3 ಎಕರೆ ಜಮೀನು, ಒಂದು 10 ಆಡು, ಒಂದಷ್ಟು ಕೋಳಿ, ಇವುಗಳನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ನಿಮಗೆ ಸರಳ ಅದ, ಈಗೇನು ತೊಂದರೆ ಇಲ್ಲ. ಹಾಂ, ಈಗೇನು ತೊಂದರೆ ಇಲ್ಲ ಸರ್. ಈಗ ಕರೆಕ್ಟ್ ಒಂದು ಎವರೇಜ್ನೇ ಹೋಗ ಸರ್. ಒಂದು 2 ಆಕಳದ ಸರ್, ಆಕಳ ಅಂತ ಸುಮ್ಮ ಗೋಮಂತ್ರ ಯೂಸ್ ಮಾಡಕ್ಕೆ ಆಕಳು ಇಟ್ಕೊಂಡಿದ್ರೆ ಅವ್ರು, ಇಷ್ಟ ಅಂತಾರೆ ಒಂದು ಮನುಷ್ಯ ಅಡ್ಡಿಲ್ಲ ಸರ್, ಏನೂ ಪ್ರಾಬ್ಲಮ್. ಈಗ ನಾವು ನೋಡ್ತಾ ಇದ್ದೀವಿ ಕುರಿ ಆಡು ನಿಲ್ಲಿಸುವಂತದ್ದು ಒಂದು ಕೆಲಸ ಮಾಡ್ತಾ ಇರ್ತಾರ ಬಹಳಷ್ಟು ಜನರಿಗೆ, ಅದು ಬೇಡಿಕೆನೂ ಇರ್ತೈತಿ ಹೊಲದೊಳಗೆ ಕುರಿ ನಿಲ್ಲಿಸುವಂಥದ್ದು, ಆಡು ನಿಲ್ಲಿಸುವಂಥದ್ದು. ಈ ಒಂದು 10 ಏನು ಆಡದವ ನೀವು ಎಲ್ಲಾದರೂ ಹಿಂಗೆ ಗಾರ್ಡನ್ದೊಳಗೆ ನಿಲ್ಲಿಸುವಂಥದ್ದು ಅಂಥದ್ದು ಏನಾದ್ರು ಡಿಮ್ಯಾಂಡ್ ಬರ್ತದ? ನಾವು ಹೊರಗೆ ಬಿಡಲ್ಲ ಸರ್ ಇಲ್ಲಿ. ಹಾಂ, ನಮ್ದು ಒಂದು ಸಜ್ಜೆ ಒಳಗಿರ್ತದೆ ಸರ್, ಹಗಲತ್ ಹೊರಗೆ ಹಾಕ್ತಾರೆ, ಅಲ್ಲೇ ಬಿಡ್ತಾರೆ, ಹೊರಗೆ ಬಿಸಿಲಿಗೆ ಹೋಗೋದು ಬರೋದು ಮಾಡ್ತಾರೆ ಸರ್. ನಾವು ಬೇರೆ ಕಡೆ ಹೊರಗೆ ಬಿಡಂಗಿಲ್ಲ ರೀ ಅವ್ನು ಆ್ಯಕ್ಚುಲಿ. ಮತ್ತು ಅದು ಗೊಬ್ಬರ ಏನಾದರೂ ನಿಮ್ಮ ಹೊಲಕ್ಕೆ ನೀವು ಉಪಯೋಗ ಮಾಡ್ಕೊಳಕತ್ತೀರಿ? ಹಾಂ, ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ತೇವೆ. ಸ್ವಲ್ಪ ಬೇರೆದವ್ರು ಬೇರೆದವ್ರು ಹೊಲ ಮಾಡೋರು ಕಬ್ಬಿನೂ ಅದಕ್ಕೆ ಹಾಕ್ತಾರೆ ಸರ್. ಇನ್ನ ತಕ್ಕ ಇಲ್ಲಿ ಹೊರಗೆ ಕೊಟ್ಟಿಲ್ಲ ರೀ. ನಮ್ಗೆ ಹಾಕಿದ್ರೆ ಈ ಎಲ್ಲರೂ 30-40 ಟನ್ ಬರ್ತದೆ ರೀ ಕಬ್ಬ, ನಮ್ದು 60-70 ಬರ್ತದೆ ರೀ ಗೊಬ್ಬರ ಹಾಕೋದ್ರಿಂದ. ಎಷ್ಟು ಹಾಕಿದ್ರು ನಮಗೆ ಹೊರಗೆ ಕೊಡೋದ್ರಿಂದ ಒಂದು 20-30 ಸಾವಿರ ಬರ್ಬೋದು ರೀ ಗೊಬ್ಬರಕ್ಕೆ. ಇಲ್ಲಿ ಹಾಕಿದ್ರೆ 50-60 ರೂಪಾಯಿ ನಮ್ಗೆ ಸಿಗ್ತದೆ ಸರ್. ಹಿಂಗಾಗಿ ನಾವು ರಾಸಾಯನಿಕ ಹಾಕ್ತಾರೆ ಸರ್, ಸ್ವಲ್ಪ ಕಮ್ ಹಾಕ್ತಾರೆ ಸರ್. 90% ಏನು ಹಾಕ್ತಾರೆ ಸರ್, ಒಂದು 10% ಹಾಕ್ತಾರೆ ಸರ್. ಸ್ವಲ್ಪ ರೋಗ ಬಂದಾಗ ಔಷಧ ನಂತರ ಹೊಡೆಯಬೇಕು ಸರ್, ಅವನ್ನ ಕೀಟಗಳು ತ್ರಿಪ್ಸಿಯಿಂದ ಹೊಡೆಯಬೇಕು ಸರ್, ಅದನ್ನು ಅದನ್ನ ಹೊಡಲಿಕ್ಕೆ ಕಂಟ್ರೋಲ್ ಆಗಲ್ಲ ಸರ್. ಸ್ವಲ್ಪ 10% ಅಟ ಯೂಸ್ ಮಾಡ್ತಾರೆ ಸರ್. ಎಷ್ಟು ಜನ ಇದ್ದೀರಿ ಮನೆಯೊಳಗೆ? ಇನ್ನು ನಾವು ಒಬ್ಬನ ಸರ್, ನಾವು ಒಬ್ಬನ ಸರ್, ನಮ್ಮ ಅವರೇ ನಮ್ಮ ಹೆಸರು ಸರ್. ಈಗ ಹೊಸದಾಗಿ ಈ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ಬೇಕನ್ನೋಂಥವ್ರಿಗೆ ನೀವೇನು ಹೇಳ್ತೀರಿ? ಆಡ ಸಾಕಾಣಿಕೆ ಮಾಡಿದ್ರೆ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಎರಡು ನಡೀತೈತಿ. ಈಗ ಆಡಿನ ಕಾಲಾಗ ಹೊಲಸು ಬಿಡ್ತದೆ ಸರ್, ಅಂತದ್ದು ಒಣ್ಣೆದಿರಿ ಎಣ್ಣೆದ್ದು ಅದಕ್ಕೆ ಉಣ್ಣಿ ಏನು ಹಾಕೋರು ಸರ್ ಆಡುಗಳಿಗೆ ರೀ, ಅದನ್ನ ತಿರ್ತೀರಿ ಅದು ತಿರ್ದ್ರೆ ನಾವು ಪುಡುನು ಕಮ್ ಹಾಕ್ತಾರೆ ಸರ್. ನಮ್ಗೆ ಆಡಿನ ಆಡುಗೆ ಯಾವ ರೋಗ ಬರಲ್ಲ, ಹೆಲ್ದಿ ಹಾಕೋರು ಸರ್, ಎರಡು ಥರ ಪ್ರಾಫಿಟ್ ಆಗತ್ತೆ ಸರ್. ಮೇಲೆ ಮ್ಯಾ ಹಾಕೋ ಪುಡ್ ಕಡಿಮೆ ಹಾಕೋಬೇಕು. ಎಲ್ಲರೂ 50 ಕೋಳಿ ಮಾಡಿದ್ರೆ ದಿನಕ್ಕೆ ಒಂದು 4 ಸುಲಿಗಾರ ಪೀಡ್ ಹಾಕ್ಬೇಕು ಅದಕ್ಕೆ. ಇದಕ್ಕೆ ಕೋಳಿ ಆಡ ಸಾಕಾಣಿಕೆ ಮಾಡೋದ್ರಿಂದ ಒಂದ ಸುಲಿ ಹಾಕಿದ್ರೆ ನಡೀತಿರ್ತಾರ, ಒಂದರಿಂದ 2 KG ಹಾಕಿದ್ರೆ ಸಾಕ್ರೆ ಅದು. ಇಲ್ಲಿ 7 KG ಹಾಕ್ಬೇಕು ಅದ್ರ ಪೀಡ್. ಆಡ ಸಾಕಾಣಿಕೆ ಮಾಡೋದ್ರಿಂದ ಆಡಿನ ಕಾಲದ ಕಾಲ ಹೊಲಸ್ರಿ, ಎಲ್ಲ ತಿನ್ನೋದ್ರಿಂದ ಪೀಡ್ ಹಾಕೋದು ಕಮ್ ಆಗುತ್ತೆ. ಎರಡು ಕಡೆ ಬೆನಿಫಿಟ್ ಆಗ್ತದೆ ನಿಮ್ಗೆ? ಹಾಂ, ಎರಡು ಕಡೆ ಬೆನಿಫಿಟ್. ಖರ್ಚು ಕಮ್ ಬರ್ತದೆ ಸರ್. ನಾವು ಆಡಿಗೆ ಒಂದಕ್ಕೆ ಹೆಚ್ಚು ಖರ್ಚು ಮಾಡಿದ್ರೆ ಸಾಕ್ರಿ. ಇದು ಕೋಳಿಗೆ ಅಂದ್ರೆ ಹೆಚ್ಚು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾರಾದರೂ ಮಾತಾಡಬೇಕು ಅಂತಾರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹಾಂ, ಕೊಡ್ತೇನೆ ಸರ್. 9731300404. ಆತ್ಮೀಯರೆ, ಈರಪ್ಪ ಅವರು ಹೇಳಿದಂತಹ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9731044404. ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ತಾವು ಮಾತಾಡಬಹುದು. ಒಳ್ಳೇದು ಈರಪ್ಪ ಬಾಲ್ಗೊಂಡವ್ರೆ. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಂಧುವರಿಗೆ, ವಿಶೇಷವಾಗಿ ಯಾರು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಒಳಗೆ ಆಸಕ್ತರಿ ಇದ್ದಾರೆ, ಅವರಿಗೆ ತಾವು ತಮ್ಮ ಅನುಭವಗಳನ್ನು ಹೇಳಿ ಒಂದು ಪ್ರೇರಣೆಯನ್ನು ನೀಡಿದ್ದೀರಿ. ತಮ್ಮ ಒಂದು ಪಾಠಗಳು, ವಿಶೇಷವಾಗಿ ನಾವು ಯಾವಾಗ ಒಂದು ಒಪ್ಪಂದ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂತಹ ಸಂದರ್ಭದೊಳಗೆ ಕಂಪನಿಗಳಿಂದ ನಾವು ಎಚ್ಚರ ಇರಬೇಕಾಗ್ತದೋ, ಅದು ನಿಜವಾದಂತಹ ಒಂದು ಕಂಪನಿ ಅದನೋ ಅಥವಾ ಒಂದು ಮೋಸ ಮಾಡುವಂತಹ ಒಂದು ಕಂಪನಿ ಅದನೋ, ಇವೆಲ್ಲ ಬಹಳಷ್ಟು ಲೆಕ್ಕ ಹಾಕಿ, ಯಾಕಂತಂದ್ರೆ ನಮ್ಮ ದುಡ್ಡು ನಮ್ಮ ಮೆಹನತ್ತು ಬಹಳ ಮುಖ್ಯವಾದಂತಹದ್ದು. ಒಂದ್ ವೇಳೆ ನಾವು ಅದರೊಳಗೆ ಸಿಕ್ಕಾಕೊಂಡೀವಿ ಅಂತಂದ್ರ ಸಾಲದ ಸುಳಿಯೊಳಗೆ ಸಿಗಬೇಕಾಗ್ತದೆ, ಮುಂದೆ ಅನೇಕ ಕಷ್ಟ ಕೋಟಲೆಗಳನ್ನ ಎದುರಿಸಬೇಕಾಗ್ತದೆ. ಅದಕ್ಕಾಗಿ ನಾವು ಯಾವಾಗ ಅದನ್ನ ಶುರು ಮಾಡಬೇಕು ಅನ್ನುವಂತಹ ಸಂದರ್ಭ ಇರ್ತದ, ಆ ಟೈಮ್ನೊಳಗೆ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ ಅನ್ನುವಂತಹ ಮಾತನ್ನು ಕೂಡ ತಾವು ಹೇಳಿದ್ರಿ. ಇದು ನಮ್ಮ ರೈತರಿಗೆ ಒಂದು ಒಳ್ಳೆಯ ವಿಚಾರ ಆಗಬಹುದು, ಯಾವ ಕಂಪನಿ ಒಳಗೆ ನಾವು ಇನ್ವೆಸ್ಟ್ ಮಾಡಬೇಕು ಯಾವ್ದು ಮಾಡಬಾರದು ಅನ್ನೋದ್ರ ಬಗ್ಗೆ ಸಾರಾಸಗಟ ಕೂಲಂಕುಷವಾಗಿ ವಿಚಾರ ಮಾಡಿದ್ರೆ ಯಾವುದು ತೊಂದರೆ ಆಗ್ಲಿಕ್ಕಿಲ್ಲ ಅನ್ನುವಂತಹ ಏನು ಅನುಭವಗಳನ್ನ ತಾವು ಹಂಚಿಕೊಂಡಿದ್ದೀರಿ. ಆಮೇಲೆ ಯಾವ ರೀತಿ ತಾವು ಈ ನಾಟಿ ಕೋಳಿಗಳು ಆಮೇಲೆ ನಮ್ಮ ದೇಸಿ ಆಡುಗಳನ್ನ ಸಾಕಾಣಿಕೆ ಮಾಡಿಕೊಂಡು ಪೂರಕವಾದಂತಹ ಒಂದು ಕೃಷಿ ಬದುಕನ್ನ ನಡೆಸಿಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೋಳಿ ಮತ್ತು ಆಡು ಸಾಕಾಣಿಕೆ ಬೇಸಾಯದಲ್ಲಿನ ಅನುಭವ ಕುರಿತು ಕೋಲಾರ ಪಟ್ಟಣದ ಈರಪ್ಪ ನಂದಪ್ಪ ಬಾಲ್ಗೊಂಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಬೆಳೆಗಳಲ್ಲಿ ಅಂತರ, ಈ ವಿಷಯ ಕುರಿತು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಗಳಾಗಿರುವ ಡಾ ಪಂಡಿತ ರಾಠೋಡ ಅವರೊಂದಿಗೆ ಸಂದರ್ಶನ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಈಗ ನನ್ನ ಜೊತೆಗೆ ಕಲಬುರಗಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ಪಂಡಿತ್ ರಾಠೋಡ್ ಅವರ ಹತ್ರ. ಯಾವುದೇ ಒಂದು ಬೆಳೆಗಳನ್ನು ನಮ್ಮ ರೈತ ಬಂಧುಗಳು ಬೆಳಿಬೇಕಂತಂದ್ರೆ ಈ ಬೆಳೆಯೊಳಗೆ ಅಂತರ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಇರ್ತದೆ. ಈ ಬೆಳೆ ಅಂತರ ಇಳುವರಿ ಮೇಲೆ ನೇರವಾಗಿ ಒಂದು ಪ್ರಭಾವ ಬೀರುವಂಥದ್ದು. ಇದೆಲ್ಲರಿಗೂ ಗುರುತಿರುವಂಥದ್ದೇ ಅದರಲ್ಲಿ ಏನೇನು ಒಂದು ತಂತ್ರಜ್ಞಾನ ಇದೆ, ಯಾವ ರೀತಿ ಅಂತರ ಒಂದು ಕಾಪಾಡಿಕೊಂಡ್ರೆ ಒಂದು ಇಳುವರಿ ತೋಳ್ಬೋದು ಅನ್ನೋದನ್ನು ಡಾಕ್ಟರ್ ಪಂಡಿತ್ ಅವರನ್ನು ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ. ನಮಸ್ಕಾರ ಡಾಕ್ಟರ್ ಪಂಡಿತ್ ರಾಠೋಡ್ ಅವರೇ. ನಮಸ್ಕಾರ ಸರ್. ಸರ್, ಈಗ ನಾಗಲೇ ಒಂದು ವಿಷಯ ಎತ್ತಿದಂಗೆ ಈ ಬೆಳೆಗಳಲ್ಲಿ ಅಂತರ ಅಂದರೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಒಂದು ಅಂತರ ಬಹಳ ಮುಖ್ಯ ಇರ್ತದೆ. ಇದು ಯಾವ ರೀತಿ ಬೆಳೆ ಇಳುವರಿ ಮೇಲೆ ಬೇರೆ ಬೇರೆ ಬೆಳೆಗಳಲ್ಲಿ ಒಂದು ಪ್ರಭಾವ ಬೀರ್ತದೆ, ಯಾವ ರೀತಿ ಒಂದು ತಂತ್ರಜ್ಞಾನ ಅದ ಅಂತೇಳಿ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಿ ಸರ್? ಎಲ್ಲ ರೈತ ಬಾಂಧವರಿಗೆ ಇನ್ನೊಮ್ಮೆ ನಮಸ್ಕಾರ. ಈ ಬೆಳೆಗಳಲ್ಲಿ ಅಂತರ ಎಷ್ಟಿಡ್ಬೇಕು ಅನ್ನೋದ ಒಂದು ಈ ಕೃಷಿಯಲ್ಲಿ ಮುಖ್ಯವಾದ ಒಂದು ವಿಷಯ. ಈಗ ಉದಾಹರಣೆಗೆ ತಗೊಳ್ಳಿ, ನಮ್ಮ ಭಾಗದಲ್ಲಿ ಅಂದ್ರೆ ಗುಲ್ಬರ್ಗ ಆಗ್ಲಿ, ಬೀದರ್, ರಾಯಚೂರು, ಈ ಉತ್ತರ ಕರ್ನಾಟಕದ ಒಂದು ಜಿಲ್ಲೆಗಳಲ್ಲಿ ತೊಗರಿ ಒಂದು ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆ. ಈ ಒಂದು ತೊಗರಿ ಬೆಳೆಯನ್ನು ನಮ್ಮ ರೈತ ಬಾಂಧವರು ಅಂದ್ರೆ ಬೇರೆ ಬೇರೆ ಜಿಲ್ಲೆಯ ರೈತ ಬಾಂಧವರು ಒಂದು ಬೇರೆ ಬೇರೆ ವಿಧಾನದಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ಅಂತಂದ್ರೆ ಈಗ ಕಡಿಮೆ ಇಳುವರಿ ಇರುವ ಒಂದು ಜಮೀನಿನಲ್ಲಿ ರೈತ ಬಂದರು ಅಂದ್ರೆ ಕಡಿಮೆ ಅಂತರ ಕೊಟ್ಟರು ಸಹಿತ ಅಲ್ಲಿ ಒಂದು ಚೆನ್ನಾಗಿ ಇಳುವರಿ ಬರಬಹುದು. ಬಟ್ ನಾವು ವೈಜ್ಞಾನಿಕವಾಗಿ ನಮ್ಮ ಒಂದು ಪ್ರಯೋಗದ ಪ್ರಕಾರ ಏನು ಕಂಡುಬಂದಿದೆ ಈ ತೊಗರಿ ಬೆಳೆಯಲ್ಲಿ ಅಂತಂದ್ರೆ, ಸಾಲಿನಿಂದ ಸಾಲಿಗೆ ಅಂದ್ರೆ ಮಿನಿಮಮ್ ಆಗಿ ಕನಿಷ್ಠ ಒಂದು 3 ಫೀಟ್ ಅಂತರನ ಇಡಬೇಕಾಗುತ್ತೆ. ಗಿಡದಿಂದ ಗಿಡಕ್ಕೆ ಮಿನಿಮಮ್ ಆಗಿ ಕನಿಷ್ಠ ಅಂತ ಏನ್ ಹೇಳ್ತೀವಿ ನಾವು, ಅದು 1 ಫೀಟ್ ಅಂತರನ ಇಟ್ಟರೆ ಒಂದು ಹೆಚ್ಚಿನ ಇಳುವರಿನ ಪಡ್ಕೊಳ್ಬಹುದು. ಹೆಚ್ಚಿನ ಇಳುವರಿ ಪಡೆಯುವುದರ ಜೊತೆಗೇನೆ ಏನು ತೊಗರಿ ಬೆಳೆಗೆ ಬರುತ್ತಲ್ಲ ಕೀಟ ಆಗ್ಲಿ ರೋಗ ಆಗ್ಲಿ ಈ ಒಂದು ಸೂರ್ಯನ ಕಿರಣಗಳಾಗಿ ಒಂದು ಚೆನ್ನಾಗಿ ಒಂದು ಉಪಯೋಗ ಮಾಡಿಕೊಂಡು ಒಂದು ಹೆಚ್ಚಿನ ಇಳುವರಿ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಈಗ ನಾವು ಹೇಳಿದ ಹಾಗೆ ಅಂದ್ರೆ ಸಾಲಿಂದ ಸಾಲಿ ತುಂಬಾ ಕಡಿಮೆ ಅಂತರ ಇತ್ತು, ಗಿಡದಿಂದ ಗಿಡಕ್ಕೆ ಅಂದ್ರೆ 1 ಫೀಟ್ ಅಂತರದಲ್ಲಿ ಒಂದು ಗಿಡ ಇರೋದ್ ಬದಲು ಏನಾದ್ರೂ ಅದರಲ್ಲಿ 3-4 ಗಿಡಗಳು ಆತರ ಏನಾದ್ರು ಇದ್ರೆ ಏನು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಂತಂದ್ರೆ ಈಗ ಕೀಟ ಬಂದಾಗೆ ಸೊ ಯಾವ ಪ್ರಮಾಣದ ಔಷಧ ಹೊಡೆಯಕ್ಕೆ, ಈಗ ರೋಗ ಬಂದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗಂಗಿಲ್ಲ ರೈತರಿಗೆ, ಅಂದ್ರೆ ಈ ಒಂದು ಹೊಲಕ್ಕೆ ಕೀಟ ಬಂದಿದೆಯೋ ಕೀಟದ ಬಾಧೆ ಇದೆಯೋ ಸೊ ರೋಗ ಬಂದಿದೆಯೋ ಇಲ್ಲ ಅಂತ ಗೊತ್ತಾಗಲ್ಲ. ಅದೇ ತರ ಈಗ ರೈತ ಬಾಂಧವರು ಸಾಮಾನ್ಯವಾಗಿ ತುಂಬಾ ಬಡ ಇರೋ ರೈತರು, ಈಗ ಏನಾದ್ರೂ ಅವರು ಕಳೆಗಳನ್ನ ತೆಗಿಬೇಕು ಅಂತಂದ್ರೆ ಕರೆಕ್ಟ್ ಆಗಿ ನಾವೇನು ಸಾಲಿಂದ ಸಾಲು ಗಿಡದಿಂದ ಗಿಡದ ಒಂದು ಸರಿಯಾದ ಅಂತರ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಎಡೆಕುಂಟೆ ಹೊಡೆಯೋದು ತೊಂದರೆ ಅನುಭವಿಸಬಹುದು. ಈಗ ಏನಾದ್ರೂ ಕರೆಕ್ಟ್ ವೈಜ್ಞಾನಿಕವಾಗಿ ಅಂತರ ಇಟ್ಕೊಂಡ್ರೆ ಎಡೆಕುಂಟೆಯಿಂದ ನೀವು ಮೇಲಿಂದ ಮೇಲೆ ಕಳೆಯನ್ನು ಸಹಿತ ತಗೊಳಕ್ಕೆ ಇದು ಅನುಕೂಲ ಆಗುತ್ತೆ. ಈ ತರ ಒಂದು ಬೆಳೆಗಳ ಅಂತರ ಒಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಬಹುದು. ಸರ್, ನೀವು ತೊಗರಿಯಲ್ಲಿ ಹೇಳಿದ್ರೆ ಸಾಲಿಂದ ಸಾಲಿಗೆ 3 ಫೀಟು ಮತ್ತೆ ಸಸಿಯಿಂದ ಸಸಿಗೆ 1 ಫೀಟು ಒಂದು ಸಾಮಾನ್ಯವಾಗಿರುವಂತ ಒಂದು ಸ್ಪೇಸ್ ಒಳ್ಳೆಯದು ಅಂತ ಅಂತರ ಅಂತ ಹೇಳಿದ್ರೆ, ಇದರಲ್ಲಿ ಏನಾದರೂ ಸಂಶೋಧನೆ ಆಗಿದೆ ಇನ್ನೂ ಹೆಚ್ಚಿನ ಒಂದು ಅಂತರ ಇಟ್ಟು? ಯಾಕಂತಂದ್ರೆ ಎಲ್ಲ ಕಡೆ ನಾವು ನೋಡ್ತಾ ಇದ್ವಿ ಆಳುಗಳನ್ನ ಕೊರತೆ ಬಹಳ ಇದೆ. ಈಗ ಮೆಕ್ಯಾನಿಕಲ್ ಅಗ್ರಿಕಲ್ಚರ್ ಅಂದ್ರೆ ಯಂತ್ರಗಳನ್ನು ಆಧರಿಸಿದಂತ ಕೃಷಿ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಒಳಗಡೆ ನಾವು ಅಂತರ ಬೇಸಾಯ ಮಾಡಲಿಕ್ಕೆ ಸಣ್ಣ ಸಣ್ಣ ಟ್ರ್ಯಾಕ್ಟರ್ಗಳನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು, ಇದರಲ್ಲಿ ಏನಾದರೂ ನೀವು ಸಂಶೋಧನೆ ಆಗಿದೆ ಇನ್ನೂ 3 ಫೀಟ್ಗಿಂತ ಹೆಚ್ಚಿನ ಅಂತರ ಇಟ್ಟು ಬೆಳೆದಿರುವಂಥದ್ದು? ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಯಾಂತ್ರೀಕರಣ ಅಂತ ಬಂದ್ಬಿಟ್ಟಿದೆ ಸರ್. ಈಗ ಒಂದು ಆಳಿನ ಸಮಸ್ಯೆ ಹೆಚ್ಚಿರೋದ್ರಿಂದ ಬಿತ್ತನೆ ಹಿಡಿದು ರಾಶಿ ಮಾಡುವ ತನಕನೂ ನಾವು ಬರೀ ಮಷಿನ್ಸ್ ಟ್ರ್ಯಾಕ್ಟರ್ಸ್ ಮೇಲೇನೆ ನಮ್ಮ ರೈತ ಬಾಂಧವರು ಅವಲಂಬನೆ ಆಗಿದ್ದಾರೆ. ಸೊ ಇಂಥ ಒಂದು ಸಮಯದಲ್ಲಿ ನಾವು ನಮ್ಮಲ್ಲಿ ಏನು ಹೊಸ ಹೊಸ ಸಂಶೋಧನೆ ಏನು ಕೈಗೊಳ್ತಾ ಇದೀವಿ ಅಂತಂದ್ರೆ, ಈ ಸಾಮಾನ್ಯವಾಗಿ ನಾನಾಗಲೇ ಹೇಳ್ದಂಗೆ ಗಿಡದಿಂದ ಗಿಡಕ್ಕೆ 1 ಫೀಟು ಸಾಲಿನ ಸಾಲಕ್ಕೆ 3 ಫೀಟ್ ಬದಲಿ, ಸೊ ಅದನ್ನ ಅಂತರ ಹೆಚ್ಚಿಗೆ ಮಾಡೋದು ಸರ್. ಇನ್ನು ಅಂತಂದ್ರೆ 6 ಫೀಟ್ ಆಗ್ಲಿ 8 ಫೀಟ್ ಆಗ್ಲಿ, ಈ 6-8 ಫೀಟ್ ಸಾಲಿನ ಸಾಲಿಗೆ ನಾವ್ ಏನಾದ್ರೂ ಇಟ್ಕೊಂಡ್ರೆ ಅದ್ರ ನಡುವೆನೆ ನಾವು ಅಂತರ ಬೆಳೆಗಳು ಅಂದ್ರೆ ಇಂಟರ್ಕ್ರಾಪಿಂಗ್ ಅಂತ ಹೇಳ್ತೀವಿ, ಅದು ಸಹಿತ ರೈತರ ಬಾಂಧವರು ತಗೊಳ್ಬಹುದು. ಅದು ಆಗದೆ ಇರುವ ಸಮಯದಲ್ಲಿ ಅಂತಂದ್ರೆ ಇತ್ತೀಚೆಗೆ ಇನ್ನೊಂದು ಸಸಿ ನಾಟಿ ಪದ್ಧತಿಯಿಂದ ತೊಗರಿ ಬೇಸಾಯ ಅಂತ ಬಂದಿದೆ, ಟ್ರಾನ್ಸ್ಪ್ಲಾಂಟೆಡ್ ಪಿಜನ್ ಪಿ ಅಂತ ಹೇಳ್ತೀವಿ. ಸೊ ಇಂಥ ಒಂದು ವಿಧಾನ ಅಳವಡಿಸಿಕೊಳ್ಳುವ ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕನಿಷ್ಠವಾಗಿ ಸೊ ಸಾಲಿಂದ ಸಾಲ 6 ಫೀಟು ಇಲ್ಲಾಂದ್ರೆ ಅವರು ಒಂದು ಭೂಮಿಯ ಫಲವತ್ತತೆ ಹೆಚ್ಚು ಇತ್ತು ಅಂದ್ರೆ 8 ಫೀಟ್ ತನಕನು ಹೋಗ್ಬಹುದು. ಅಂದ್ರೆ ಸಾಲಿಂದ ಸಾಲ ಅಂದ್ರೆ 8 ಫೀಟ್, ಗಿಡದಿಂದ ಗಿಡಕ್ಕೆ 2.5-3 ಫೀಟ್ ಅಂತರನು ಇಟ್ಟು ಈ ಒಂದು ತೊಗರಿ ಬೇಸಾಯನ ಮಾಡ್ಕೊಳ್ಬಹುದು. ಸೊ ಈ ತರ ಮಾಡೋದ್ರಿಂದ ಏನಂದ್ರೆ ನೀವು ಏನು ಸಾಲಿಂದ ಸಾಲ ಅಂತರ ಜಾಸ್ತಿ ಇರೋ ಯಾಂತ್ರೀಕರಣ ಬಹಳ ಸುಲಭ ಆಗುತ್ತೆ ಸರ್. ಅಂದ್ರೆ ಮತ್ತೆ ಇಳುವರಿ ಹೆಂಗೆ ಸರ್, ಯಾಕಂದ್ರೆ ಎಕರೆಗೆ ಎಷ್ಟು ಒಂದು ಸಸಿಗಳ ಸಂಖ್ಯೆ ಬೇಕು ಅಂತ ಒಂದು ತಂತ್ರಜ್ಞಾನದ ಒಂದು ಲೆಕ್ಕ ಇರೋದು. ಈಗ ನೀವು 6-8 ಫೀಟು ಅಂತಂದಾಗ ಮೊದಲು ಹೇಳಿದ್ರೆ 3 ಫೀಟು, 3-6 ಫೀಟು ಅಂತಂದ್ರೆ ಡಬಲ್ ಸ್ಪೇಸಿಂಗ್ ಆಯ್ತು. ಮತ್ತೆ ಸಸಿಗಳ ಸಂಖ್ಯೆ ಕಡಿಮೆ ಆದಾಗ ಇಳುವರಿ ಏನಾದ್ರೂ ಹೊಡೆತ ಕೊಡುತ್ತೆ ಹೆಂಗೆ? ಸಸಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಪ್ರತಿಯೊಂದು ಏನ್ ಇಂಡಿವಿಜುವಲ್ ಗಿಡ ಅಂತ ಹೇಳ್ತೀವಲ್ಲ ಅದರ ಫಲ ಹೆಚ್ಚಿಗಾಗುತ್ತೆ. ಅಂತಂದ್ರೆ ಈಗ ಸಮೃದ್ಧವಾಗಿ ಬೆಳೀತೈತಿ ಅಂತಂದ್ರೆ ಅದರ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದರ ಒಂದು ಏನು ಕಾಳಿನ ಗಾತ್ರ ತೂಕ ಸಹಿತ ಜಾಸ್ತಿ ಆಗಿ ಒಂದು ಇಳುವರಿ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ನಾನು ಸಸಿ ನಾಟಿ ಪದ್ಧತಿಯಲ್ಲಿ ನಮಗೆ ಸರಿಸುಮಾರಾಗಿ 2,500-3,000 ಪ್ರತಿ ಎಕರೆಗೆ ಬೇಕಾಗುತ್ತೆ. ಬಟ್ ಅಲ್ಲಿ ನಾವು ನಾರ್ಮಲ್ ಆಗಿ ಅಂದ್ರೆ ಸಾಲಿನ ಸಾಲು 3 ಫೀಟ್, ಗಿಡದಿಂದ ಗಿಡ 1 ಫೀಟ್ ಅಂತರ ಏನಾದ್ರೂ ಇಟ್ಕೊಂಡಿವಿ ಅಂದ್ರೆ ಅಲ್ಲಿ ನಾವು ಒಂದು 10,000-15,000 ಸಸಿಗಳ ಸಂಖ್ಯೆಯನ್ನು ಒಂದು ಪ್ರತಿ ಎಕರೆಗೆ ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಸರ್, ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು ಏನಂದ್ರೆ ಈ ರಾಶಿ ಮಾಡುವಂತ ಸಮಯದಲ್ಲಿ ನಮ್ಮ ರೈತ ಬಾಂಧವರಿಗೆ ಆಳಿನ ಕೊರತೆ ಬಹಳ ಆಗ್ತದೆ. ಈಗ ಬಹಳಷ್ಟು ದೊಡ್ಡ ದೊಡ್ಡ ಒಂದು ಹಾರ್ವೆಸ್ಟರ್ಸ್ ರಾಶಿ ಮಾಡುವ ಯಂತ್ರಗಳು ಬಂದಿದ್ದಾವೆ. ಕೆಲವೊಂದ್ಸಲ ನಾವು ನೋಡ್ತಾ ಇರ್ತೀವಿ ಈ ಸ್ಪೇಸಿಂಗ್ ಆ ರಾಶಿ ಮಾಡೋದಕ್ಕೆ ಕೆಲವೊಂದ್ಸಲ ಅಡ್ಡ ಬರ್ತದೆ. ಆ ಒಂದು ರಾಶಿ ಯಂತ್ರಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮಲ್ಲಿ ಸಂಶೋಧನೆ ಆಗಿದೆನಾ? ಈ ಒಂದು ಇಂಥ ರಾಶಿ ಯಂತ್ರಕ್ಕೆ ಇಷ್ಟು ಸ್ಪೇಸಿಂಗ್ ಇಡಬೇಕು, ಇದಾದರೆ ಇಷ್ಟು ಇಡಬೇಕು ಅಂತ ಏನಾದರೂ ಇದ್ರ ಬಗ್ಗೆ ಏನಾದರೂ ವಿಚಾರ ಮಾಡಿದ್ರೆ ಸರ್? ಈ ಒಂದು ಯಾಂತ್ರೀಕರಣದಿಂದ ಅಂದ್ರೆ ಮಷಿನ್ಸ್ ಇಂದ ರಾಶಿ ಮಾಡೋದು ಅಂದ್ರೆ ತೊಗರಿ ಆಗ್ಲಿ ಕಡಲೆ ಆಗ್ಲಿ ಆಮೇಲೆ ಇನ್ನೊಂದು ಸಾಫ್ಲವರ್ ಅಂತ ಹೇಳ್ತೀವಿ ನಾವು ಕುಸುಬೆ ಆಗ್ಲಿ, ನಮ್ ಭಾಗದಲ್ಲಿ ಅಂದ್ರೆ ಒಂದು ಕೊನೆಯ ಒಂದು 2-3 ವರ್ಷದಿಂದ ಇತ್ತೀಚೆಗೆ ನಾವು ಕಾಣ್ತಾ ಇದೀವಿ. ಯಾಕಂದ್ರೆ ಮುಖ್ಯವಾಗಿ ಒಂದು ಆಳಿನ ಕೊರತೆ ಇರೋದ್ರಿಂದ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಮಷಿನ್ ಇಂದ ರಾಶಿ ಮಾಡೋ ರೈತರು ಇಷ್ಟೇ ಅಂತರ ಇಡಬೇಕು, ಇಷ್ಟೇ ಒಂದು ಸಸಿಗಳ ಸಂಖ್ಯೆ ಪ್ರತಿ ಎಕರೆಗೆ ಇಡಬೇಕು ಅಂತ ಆತರ ಏನ್ ನಾವು ಇನ್ನು ಸಂಶೋಧನೆ ಕೈಗೊಂಡಿಲ್ಲ. ಅದರಲ್ಲೂ ಇನ್ ಮುಂದೆ ಅಂತಂದ್ರೆ ಬರೀ ನಾವು ಮಷಿನ್ಸ್ ಇಂದನೇ ರಾಶಿ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಯಾವ ತರ ಬೇಸಾಯ ಮಾಡಬೇಕು, ಸೊ ಯಾವ ತರ ನಾವು ಅದನ್ನ ಬಿತ್ತನೆ ಮಾಡಬೇಕು, ಸೊ ಯಾವ ತರ ನಮ್ದು ಬೆಳೆ ಇರ್ಬೇಕನ್ನೋದ ಸಂಶೋಧನೆ ಇನ್ ಮುಂದೆ ಕೈಗೊಳ್ಳಕ್ಕೆ ಸಾಧ್ಯ. ಸರ್, ಇನ್ನೊಂದು ನಮ್ಮ ಭಾಗದಲ್ಲಿ ಅಂತಂದ್ರೆ ಬೀದರ್ ಜಿಲ್ಲೆಯೊಳಗೆ ಕಬ್ಬು ಬಹಳಷ್ಟು ಬೆಳೀತಾರೆ, ಮತ್ತೆ ಆಳಂದಿ ಕಡೆನು ಕಬ್ಬು ಬೆಳೀತಾರೆ. ಈ ಕಬ್ಬಿನಲ್ಲೂ ಇತ್ತೀಚೆಗೆ ಸಾಕಷ್ಟು ಒಂದು ರೈತರು ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ, ಸಾಕಷ್ಟು ಅಂತರದಲ್ಲಿ ಅಂದ್ರೆ ಸ್ಪೇಸಿಯಸ್ ಆಗಿ ಕಬ್ಬನ್ನ ನಾಟಿ ಮಾಡುದು. ಎಲ್ಲ ಮುಖ್ಯ ಅಂತಂದ್ರೆ ಆಳು ಅಂತರ ಬೇಸಾಯ ಮಾಡುವಂತದ್ದು, ಕಬ್ಬು ಕಟ್ಟುವಂತದ್ದು, ಒಳಗಡೆ ಗಾಳಿ ಬೆಳಕು ಚಲೋತ್ನಾಗ ಆಡಬೇಕು ಅಂತೇಳಿ. ಈ ಕಬ್ಬಿನಲ್ಲಿ ಒಳ್ಳೆ ಒಂದು ಅಂತರ ಎಷ್ಟಿದ್ರೆ ಒಳ್ಳೇದಂತ್ರಿ? ಸಾಧಾರಣವಾದ ಒಂದು ಜಮೀನಿನಲ್ಲಿ ಕಬ್ಬಿಗೆ ಅಂತಂದ್ರೆ ಮಿನಿಮಮ್ ಆಗಿ ಸಾಲಿನ ಸಾಲ 4 ಫೀಟ್ ಅಂತೂ ಕೊಡ್ಲೇಬೇಕಾಗುತ್ತೆ. ಏನಾದ್ರೂ ಒಂದು ಭೂಮಿಯ ಫಲವತ್ತತೆ ಹೆಚ್ಚಿತ್ತು, ಸೊ ಆಳಿನ ಕೊರತೆ ಜಾಸ್ತಿ ಇರುತ್ತೆ, ಆಮೇಲೆ ಏನಾದ್ರೂ ನೀರಿನ ಕೊರತೆ ಇತ್ತು, ಯಾರ್ಯಾರು ಡ್ರಿಪ್ ಇದ್ರ ಮುಖಾಂತರ ಅಂದ್ರೆ ಹನಿ ನೀರಾವರಿಯಿಂದ ಏನಾದ್ರೂ ನೀವು ಕಬ್ಬಿನ ಬೇಸಾಯ ಮಾಡ್ಬೇಕನ್ನೋ ರೈತರು, ಸೊ 6 ಫೀಟ್ ಇಲ್ಲಾಂದ್ರೆ ಕೆಲವೊಂದ್ಸಲ 8 ಫೀಟ್ ಅಂತರನು ಹೋಗ್ಬೋದು. ಇಲ್ಲಾಂದ್ರೆ ಜೋಡು ಸಾಲು ಪದ್ಧತಿ ಅಂತ ಇನ್ನೊಂದು ಬಂದಿದೆ ಸರ್. ಅಂದ್ರೆ 2 ಸಾಲು ಬಹಳ ಹತ್ರ ತರೋದು, ಅಂದ್ರೆ ಮಿನಿಮಮ್ ಒಂದು 2 ಫೀಟ್ ಅಂತರ ಇಟ್ಟು 2 ಸಾಲು ನಡುವೆ ಆಮೇಲೆ ಅಲ್ಲಿ ಏನಾದ್ರೂ 180 ಇಲ್ಲಾಂದ್ರೆ 210 ಸೆಂಟಿಮೀಟರ್ ಅಂತರ ಇಟ್ಟು ನಾವೇನಾದ್ರೂ ಕಬ್ಬಿನ ಬೇಸಾಯ ಮಾಡಿದೀವಿ ಅಂತಂದ್ರೆ, ಈಗ ಒಂದು 4-5 ವರ್ಷಗಳ ಹಿಂದೆ ಒಂದು ಬಿಳಿ ಉಣ್ಣೆ ಹೇನು ಅಂತ ಬಂದಿತ್ತು ಬೀದರ್ ಭಾಗದಲ್ಲಿ, ಬಾಗಲಕೋಟೆ ಭಾಗ ಆಮೇಲೆ ಬೆಳಗಾವ್ ಭಾಗದಲ್ಲಿ. ಸೊ ಈ ತರ ಜೋಡು ಸಾಲು ಪದ್ಧತಿ ಇಲ್ಲಾಂದ್ರೆ ಪೇರ್ಡ್ರೋ ಪ್ಲಾಂಟಿಂಗ್ ನಲ್ಲಿ ನಾವೇನಾದ್ರೂ ಕಬ್ಬಿನ ಬೇಸಾಯ ಮಾಡಿದ್ರೆ ಈ ಒಂದು ಬಿಳಿ ಉಣ್ಣೆ ಹೇನು ಇದರ ಒಂದು ಬಾಧೆ ಕಡಿಮೆ ಮಾಡಬಹುದು. ಈ ಬಿಳಿ ಉಣ್ಣೆ ಹೇನಿನ ಬಾಧೆ ಎಲ್ಲಿ ಇರುತ್ತೆ ಅಂತಂದ್ರೆ, ಈಗ ಸಾಲಿನ ಸಾಲು ಅಂತರ ತುಂಬಾನೇ ಕಡಿಮೆ ಇತ್ತು, ಗಿಡದಿಂದ ಗಿಡದ ಅಂತರ ಕಡಿಮೆ ಇತ್ತು, ಅಲ್ಲಿ ಏನಾದ್ರೂ ಗಾಳಿ ಆಡಕ್ಕೆ ಇಲ್ಲಾಂದ್ರೆ ಸೂರ್ಯನ ಬೆಳಕು ಹೋಗಕ್ಕೆ ಏನಾದ್ರೂ ಸಮಸ್ಯೆ ಇತ್ತಂದ್ರ ಈ ಒಂದು ಬಿಳಿ ಉಣ್ಣೆ ಹೇನಿನ ಒಂದು ಸಂತತಿ ಜಾಸ್ತಿ ಆಗಿ ಇದರ ಒಂದು ಬಾಧೆ ಜಾಸ್ತಿ ಆಗುತ್ತೆ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ಈ ಬೆಳೆಯ ಅಂತರ ಏನಂತೀವಲ್ಲ ಇದು ಒಂದು ಪ್ರಮುಖ ಪಾತ್ರ ವಹಿಸ್ತಿತ್ತು ಅಂತ ಹೇಳ್ಬಹುದು. ಸರ್, ಇನ್ನೊಂದೇನಿದೆ, ಒಂದು ನಾವು ಆಳುಗಳ ಕೊರತೆ ಇರೋದ್ರಿಂದ ಅಂತರ ಜಾಸ್ತಿ ಮಾಡಬೇಕು, ಯಾಂತ್ರೀಕರಣವನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಬರ್ತದೆ ಅಂತೇಳಿ. ಇನ್ನೊಂದು ತಂತ್ರಜ್ಞಾನ ಸರ್, ಇಂಟೆನ್ಸ್ ಆಗಿ ಸ್ಪೇಸಿಂಗ್ ಕಡಿಮೆ ಮಾಡಿ ಹೆಚ್ಚು ಒಂದು ಸಸಿಗಳ ಸಂಖ್ಯೆ ಮಾಡಿ ಇಳುವರಿ ತೊಗೊಳ್ಬೇಕು ಅಂತ ಅದು ಒಂದು ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಇದನ್ನು ಸತ್ಯ ಅಂತಂದ್ರೆ, ಈಗ ಇದಕ್ಕೆ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ, ಈಗ ಹತ್ತಿ ಬೆಳೆ ಇದೆ ನಮ್ಮಲ್ಲಿ. ಸೊ ಹತ್ತಿ ಬೆಳೆಗೆ ಅಲ್ಲದೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಬಂದಿದೆ, ಈಗ HDP ಅಂತ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಏನು ನಮ್ಮ ಮುಖ್ಯ ಉದ್ದೇಶ ಅಂತಂದ್ರೆ, ಸಸಿಗಳ ಸಂಖ್ಯೆ ಒಂದು ಪ್ರತಿ ಎಕರೆಗೆ ಜಾಸ್ತಿ ಇರಬೇಕು, ಆಮೇಲೆ ಒಂದು ಗಿಡಕ್ಕೆ ನಮ್ಗೆ ಒಂದು 15-20 ಒಂದು ಕಾಯಿ ಇತ್ತು ಅಂದ್ರೆ ಸಾಕು ಅಷ್ಟೇನೆ. ಬಟ್ ಬೇರೆ ಒಂದು ನಾರ್ಮಲ್ ಇದರಲ್ಲಿ ಅಂತಂದ್ರೆ ಸಾಮಾನ್ಯವಾದ ವಿಧಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಹತ್ತಿ ಬೆಳೆಯಲ್ಲಿನು ನಾವು ಮಿನಿಮಮ್ ಆಗಿ 3-4 ಫೀಟ್ ಸಾಲಿಂದ ಸಾಲು, ಗಿಡದಿಂದ ಗಿಡ 2 ಫೀಟ್ ಅಂತರ ಇಡ್ತೀವಿ. ಅಲ್ಲಿ ಸಸಿಗಳ ಸಂಖ್ಯೆ ಒಂದ್ ಪ್ರತಿ ಎಕರೆ ಕಡಿಮೆ ಇರುತ್ತೆ. ಬಟ್ ನಾನು ಆಗ್ಲೇ ಹೇಳಿದೆ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಇದರಲ್ಲಿ ಅದಕ್ಕಿಂತ 2-3 ಪಟ್ಟು ಜಾಸ್ತಿ ಇರುತ್ತೆ. ಅಲ್ಲಿ ಒಂದು ಗಿಡದಲ್ಲಿ ನಮ್ಗೆ ಏನಾದ್ರೂ 100 ಕಾಯಿ ಬೇಕಿತ್ತು ಅಂದ್ರೆ, ಇಲ್ಲಿ ನಮ್ಗೆ ಅದೇ ಒಂದು ಸ್ಪೇಸಿಂಗ್ ನಲ್ಲಿ 10 ಗಿಡನ ಮೇಂಟೈನ್ ಮಾಡಿ ಪ್ರತಿ ಗಿಡಕ್ಕೆ 15-20 ಕಾಯಿ ಬಂದ್ರು ಸಹಿತ ಆ ಒಂದು ಗಿಡಕ್ಕೆ ಇಷ್ಟು ಸಮಾನಾಗಿ ಇಳುವರಿಯಲ್ಲಿ ಏನು ಅಷ್ಟಕ್ಕೊಂದು ವ್ಯತ್ಯಾಸ ಕಂಡು ಬರೋದಿಲ್ಲ. ಸೊ ಅದೇ ತರ ಇನ್ನೊಂದು ಈ ಒಂದು ತೋಟಗಾರಿಕೆ ಬೆಳೆಯಲು ಸಹಿತ ಈ ಒಂದು ಹೊಸ ಕಾನ್ಸೆಪ್ಟ್ ಬರ್ತಾ ಇದೆ. ಅಂದ್ರೆ ಬಾಳೆನಲ್ಲಿ ಆಗ್ಲಿ, ಚಿಕ್ಕು ಸಪೋಟ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂದ್ರೆ ಜಾಸ್ತಿ ಒಂದು ಸಸಿಗಳ ಸಂಖ್ಯೆಯನ್ನು ಒಂದು ಮೇಂಟೈನ್ ಮಾಡಿ ಒಂದು ಹೆಚ್ಚಿನ ಇಳುವರಿನ ಪಡೆಯೋದು. ಇದು ಇಂಟೆನ್ಸಿವ್ ಮ್ಯಾನೇಜ್ಮೆಂಟ್ ಎಲ್ಲಿ ಇರುತ್ತೆ, ಸೊ ಎಲ್ಲೆಲ್ಲಿ ಒಂದು ನೀರಿನ ಸೌಕರ್ಯತೆ ಇರುತ್ತೆ, ಎಲ್ಲೆಲ್ಲೂ ರೈತರು ತುಂಬಾ ಹಣಕಾಸಿನ ತೊಂದರೆ ಇರಂಗಿಲ್ಲ, ಸೊ ಅಂತ ರೈತರು ಈ ಒಂದು ವಿಧಾನವನ್ನು ಅಳವಡಿಸಿಕೊಂಡು ಹೋದ್ರೆ ಒಂದು ಹೆಚ್ಚಿನ ಆದಾಯ ಪಡೆಯುವುದರ ಜೊತೆಗೆ ಹೆಚ್ಚಿನ ಇಳುವರಿ ಸಹಿತ ಪಡ್ಕೊಳ್ಬಹುದು ಸರ್. ಸರ್, ಮತ್ತೆ ಈ ಕಡಿಮೆ ಅಂತರದ ಬೆಳೆಗಳು ಹೆಸರಾಗ್ಲಿ, ಉದ್ದಾಗ್ಲಿ, ಆಮೇಲೆ ಉಲುಲಿ ಆಗ್ಲಿ, ಇಂಥವೆಲ್ಲ ಸ್ಮಾಲರ್ ಮಿಲೆಟ್ಸ್ ಏನ್ ಬೆಳಿತೀವಿ, ಅಲ್ಲಿ ಯಾವ ರೀತಿ ಒಂದು ಅಂತರ ಕಾಪಾಡಿಕೊಳ್ಳೋದು ಮುಖ್ಯ ಅಂತ? ಸೊ ಈ ನಮ್ಮ ಹೈದರಾಬಾದ್ ಕರ್ನಾಟಕದ ಇನ್ನು ಮುಖ್ಯವಾದ ಬೆಳೆಗಳು ಈ ದ್ವಿದಳ ಧಾನ್ಯದ ಬೆಳೆಗಳಿಗೆ ಬಂದಾಗ ಹೆಸರು ಹಾಕ್ತಾರೆ, ಉದ್ದು ಹಾಕ್ತಾರೆ, ಸೋಯಾಬೀನ್ ಹಾಕ್ತಾರೆ, ಅಲಸಂದಿ ಹಾಕ್ತಾರೆ, ಜೊತೆಗೆ ಎಣ್ಣೆಕಾಳಿಂದ ಇನ್ನೊಂದು ಪ್ರಮುಖವಾದ ಬೆಳೆ ಅಂದ್ರೆ ಎಳ್ಳು ಹಾಕ್ತಾರೆ ಸರ್ ಇಲ್ಲಿ. ಸೊ ಇವೆಲ್ಲ ಬೆಳೆಗೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ಮಾಗ್ತವೆ, 75-90 ದಿನಕ್ಕೇನೆ ಸಹಿತ ಕಟಾವಿಗೆ ಬರುತ್ತೆ. ಅಂತ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಸಾಲಿಂದ ಸಾಲಿಗೆ ಇವೆಲ್ಲ ಬೆಳೆಗೆ ಒಂದು 1 ಫೀಟ್ 1-1.5 ಫೀಟ್ ಗಿಡದಿಂದ ಗಿಡಕ್ಕೆ ಒಂದು 10 ಸೆಂಟಿಮೀಟರ್ ಇಷ್ಟಿಟ್ರೆ ಸಾಕಾಗುತ್ತೆ. ಇನ್ನು ಬೇರೆ ಬೆಳೆಗಳು ಅಂದ್ರೆ ಸಜ್ಜೆ ಅಂತ ಬರುತ್ತೆ ಇನ್ನೊಂದು ಮುಖ್ಯವಾದ ಒಂದು ಬೆಳೆ, ಅದಕ್ಕೆ 1.5 ಫೀಟ್ ಗಿಡ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 15-20 ಫೀಟ್ ಅಂತರ ಇಟ್ಕೊಂಡ್ರೆ ಸೊ ಒಂದು ಒಳ್ಳೆ ಇಳುವರಿ ಪಡ್ಕೊಳ್ಬಹುದು ಸರ್. ಸರ್ ಅಂತಂದ್ರೆ ನಮ್ಮ ರೈತರು ಬಹಳ ಹುಷಾರಾಗಿ ಒಂದು ಮಾಹಿತಿಯನ್ನು ಮಾಡಿಕೊಂಡು ಅವರ ಒಂದು ರಿಸೋರ್ಸಸ್, ಅವರ ಜಮೀನು, ಜಮೀನಿನ ಗುಣಮಟ್ಟ, ಅವರ ಅವಶ್ಯಕತೆ ನೋಡಿಕೊಂಡು ಈ ಸ್ಪೇಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಹೇಗೆ ಸರ್? ಹೌದು ಸರ್, ಈಗಾಗಲೇ ತಾವು ಹೇಳ್ದಂಗೆ ಸೊ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂತಂದ್ರೆ ಯಾವ ತರ ನಿಮ್ಮ ಹತ್ರ ರಿಸೋರ್ಸಸ್ ಇರುತ್ತೆ, ಮುಖ್ಯವಾಗಿ ಆಳುಗಳಾಗ್ಲಿ, ಇಲ್ಲ ನಿಮ್ಮ ಹತ್ರ ಜಮೀನು ಯಾವ ತರ ಇದೆ. ಸೊ ಸಾಧಾರಣ ಜಮೀನು ಇತ್ತು ಅಂದ್ರೆ ಮಧ್ಯಮ ಆಳದ ಇತ್ತು ಅಂದ್ರೆ ಹೆಚ್ಚಿನ ಫಲವತ್ತಾದ ಕಡಿಮೆ ಮಾಡ್ಕೊಳ್ಬಹುದು. ಅಂತ ಸಿಚುವೇಶನ್ ಅಲ್ಲಿ ನೀವು ಜಸ್ಟ್ ಅಲ್ಟರ್ ಮಾಡ್ಕೋಬೇಕು. ಈಗ ತೊಗರಿಗೆ ನಾನು ಆಗ್ಲೇ ಹೇಳಿದೆ, ಹೆಚ್ಚಿನ ಒಂದು ಫಲವತ್ತೈತಿ ಇತ್ತಂತಂದ್ರೆ ನಾವು ಬರೀ 3 ಫೀಟ್ ಅಂತರ ಇಡಿ ಅಂತ ಹೇಳ್ತೀವಿ ಸಾಲಿನ ಸಾಲ. ಅವಾಗ ಅಂತ ಸಿಚುವೇಶನ್ ಅಲ್ಲಿ ನೀವು 4 ಫೀಟ್ 5 ಫೀಟ್ ಅಂತರ ಸಹಿತ ಇಟ್ಕೊಳ್ಬಹುದು. ಹೆಚ್ಚಿನ ಫಲವತ್ತಾದ ಇತ್ತಂದ್ರೆ ಹೆಚ್ಚು ಅಂತರ ಇಟ್ಕೊಳ್ಬಹುದು ಸರ್. ಕಡಿಮೆ ಇತ್ತು ಅಂತಂದ್ರೆ ಕಡಿಮೆ ಅಂತರ ಇಟ್ಟುಕೊಂಡು ಸಸಿಗಳ ಸಂಖ್ಯೆಯನ್ನ ಕಾಪಾಡಿಕೊಂಡು ಒಳ್ಳೆ ಇಳುವರಿ ತಗೊಳ್ಬಹುದು. ಸೊ ಹಾಗಾದ್ರೆ ನಮ್ಮ ರೈತ ಬಾಂಧವರಿಗೆ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಮ್ಮನ್ನ ಯಾವ ಸಂದರ್ಭದಲ್ಲಿ ಯಾವ ಟೈಮ್ನಲ್ಲಿ ಸಂಪರ್ಕ ಮಾಡಬಹುದು ಸರ್ ರೈತರು? ಸೋಮವಾರದಿಂದ ಶನಿವಾರ ತನಕ ಇಲ್ಲೇ ಕೃಷಿ ಸಂಶೋಧನಾ ಕೇಂದ್ರ ಆಳಂದ ಚೆಕ್ ಪೋಸ್ಟ್ ಹತ್ರ ಇದೆ. ಸೊ ನೀವು ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆ ವರೆಗೂ ರೈತ ಬಾಂಧವ ಯಾವ ಟೈಮ್ನಲ್ಲೂ ಸಹಿತ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ತಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡಬಹುದು ಅಂತ ಹೇಳ್ತೀವಿ. ಆಸಕ್ತಿ ಉಳ್ಳ ರೈತರು, ನಾನು ನಂದು ಒಂದು ಮೊಬೈಲ್ ದೂರವಾಣಿ ಸಂಖ್ಯೆ ಹೇಳ್ತೀನಿ ಸರ್. ಹೇಳಿ ಸರ್. 9 7 3 8 1 8 6 0 4 0 ಈ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ರೈತ ಬಾಂಧವರೇ, ಡಾಕ್ಟರ್ ಪಂಡಿತ್ ರಾಠೋಡ್ ಅವರ ಮೊಬೈಲ್ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 9 7 3 8 1 8 6 0 4 0 9 7 3 8 1 8 6 0 4 0 ಈ ಮೊಬೈಲ್ ನಂಬರ್ ತಾವು ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಳ್ಬಹುದು. ರಾಠೋಡ್ ಅವರು, ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ತಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಾಕಷ್ಟು ಸಂಶೋಧನೆಯನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಈ ಬೆಳೆ ಅಂತರದ ಬಗ್ಗೆ ಏನಾದರೂ ಸ್ಪೇಸಿಂಗ್ ಸಂಬಂಧಪಟ್ಟಂಗೆ ಏನಾದರೂ ಸಂಶೋಧನೆ ನಡೀತಾ ಇದಾವ ಅಂತ ಒಂದು ಪ್ರಾತ್ಯಕ್ಷಿಕೆಗಳು ಏನಿದಾವೋ ನಮ್ಮ ರೈತರಿಗೆ ಇಲ್ಲಿ ಬಂದು ನೋಡ್ಲಿಕ್ಕೆ ಅವಕಾಶಗಳು ಸಿಗ್ತಾವ? ಹೆಂಗೆ? ಖಂಡಿತವಾಗ್ಲೂ ಸಿಗ್ತವೆ ಸರ್. ಅಂದ್ರೆ ಪ್ರತಿ ವರ್ಷ ನಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರದಿಂದ ಹೊಸ ಒಂದು ತಳಿಗಳ ಒಂದು ಬಿಡುಗಡೆ ಸಹಿತ ಆಗುತ್ತೆ. ಆ ತಳಿಗಳಿಗೆ ಅಂದ್ರೆ ಪ್ರತಿ ಒಂದು ತಳಿಗೆ ಬಿಡುಗಡೆ ಆದ ತಕ್ಷಣ ಅದಕ್ಕೆ ಎಷ್ಟು ಅಂತರ ಕಾಪಾಡ್ಕೊಂಡು ಹೋಗ್ಬೇಕು, ಎಷ್ಟು ಸಸಿಗಳ ಸಂಖ್ಯೆಯನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು ಪ್ರತಿ ಎಕರೆಗೆ ಪ್ರತಿ ಹೆಕ್ಟರಿಗೆ ಆಗ್ಲಿ ಅನ್ನೋದನ್ನ ನಾವು ಪ್ರತಿ ವರ್ಷ ಇಲ್ಲಿ ನೋಡ್ತೀವಿ. ಸೊ ಈ ತೊಗರಿ ಬೆಳೆಯಲ್ಲಿ ಅಷ್ಟೇ ಅಲ್ಲ, ಸೊ ಕಡಲೆಯಲ್ಲಿ, ಸೊ ಬಿಳಿ ಜೋಳದಲ್ಲಿ, ಹೆಸರು, ಉದ್ದು, ಸೋಯಾಬೀನ್ ಹಾಗೂ ಒಂದು ಈ ಎಳ್ಳಿನ ಬೆಳೆಯಲ್ಲಿ ಅಂದ್ರೆ ಈ ಭಾಗದ ಯಾವ್ಯಾವ ಪ್ರಮುಖವಾದ ಒಂದು ದ್ವಿದಳ ಧಾನ್ಯದ ಬೆಳೆ ಆಗ್ಲಿ, ಎಣ್ಣೆಕಾಳಿನ ಬೆಳೆ ಆಗ್ಲಿ, ಹಾಗೂ ಈ ಸಜ್ಜೆ ಮತ್ತು ಜೋಳ ಆಗ್ಲಿ, ಸೊ ಇದರಲ್ಲಿ ಪ್ರತಿ ವರ್ಷನೂ ಸಹಿತ ನಾವು ಸಂಶೋಧನೆಗಳನ್ನ ಕೈಗೊಳ್ತಾ ಇದೀವಿ. ಒಳ್ಳೇದು ಡಾಕ್ಟರ್ ಪಂಡಿತ್ ರಾಠೋಡ್ ಅವರು, ತಾವು ಇಲ್ಲಿ ತನಕ ಈ ಯಾವುದೇ ಬೆಳೆಗಳನ್ನ ಬೆಳೆಯುವಂತ ಸಮಯದಲ್ಲಿ ಒಳ್ಳೆಯ ತಗೊಳ್ಬೇಕು ಅಂತಂದ್ರೆ ಬೆಳೆ ಅಂತರ ಬಹಳ ಮುಖ್ಯ, ಯಾವ ರೀತಿ ಬೆಳೆ ಅಂತರ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ. ಅದಕ್ಕೆ ನಮ್ಮ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದ ಹೇಳ್ತಿದ್ದೇನೆ ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೆಳೆಗಳಲ್ಲಿ ಅಂತರ ಈ ವಿಷಯವಾಗಿ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಗಳಾಗಿರುವ ಡಾ ಪಂಡಿತ ರಾಠೋಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಅಡಿಯಪ್ಪ ನಾಯಕೊಂಡಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ.